ವಾವ್, ಹೊಸ ಮನೆಗಾಗಿ ಇಷ್ಟೊಂದು ಶಾಪಿಂಗ್? ಅದಕ್ಕೇನು, ಹೊಸ ಮನೆ ಅಂದ್ರೆ ಹೊಸ ಜೀವನ, ಹೊಸ ಜೀವನ ಶೈಲಿ. ಹೊಸ ಮನೆ ಜೊತೆ ಇನ್ನೂ ಬಹಳಷ್ಟು ಸಿಕ್ಕಿರೋ ಹಾಗಿದೆ. ಸರಿಯಾಗಿ ಹೇಳಿದೆ. ನಾನು SBI ಇಂದ ಕಡಿಮೆ ಬಡ್ಡಿ ದರದಲ್ಲಿ ಗೃಹ ಸಾಲನ ಪಡ್ಕೊಂಡಿದ್ದೀನಿ, ಮತ್ತೆ ಅದ್ರ ಜೊತೆ SBI ಕ್ರೆಡಿಟ್ ಕಾರ್ಡ್ ಕೂಡ ಇದೆ. SBI ಹೋಮ್ ಲೋನ್ ನೊಂದಿಗೆ ನಿನ್ನ ಸ್ವಂತ ಮನೆಯ ಕನಸನ್ನ ಈಗ ನನಸು ಮಾಡ್ಕೊಳ್ಬಹುದು. ಹೆಚ್ಚಿನ ಮಾಹಿತಿಗಾಗಿ homeloan.sbi ಗೆ ಲಾಗಿನ್ ಮಾಡಿ. ಷರತ್ತುಗಳು ಅನ್ವಯ. ಈಗ ಕೇಳಿ SDM ಆರೋಗ್ಯ ಸಂವಾದ ನೇರ ಫೋನ್ಇನ್ ಕಾರ್ಯಕ್ರಮ. ವಿಷಯ ಮಧುಮೇಹ ಹಾಗೂ ಅದರಿಂದ ಉಂಟಾಗುವ ದುಷ್ಪರಿಣಾಮಗಳು ಮತ್ತು ಚಿಕಿತ್ಸೆ. ಭಾಗವಹಿಸುತ್ತಾರೆ ಡಾಕ್ಟರ್ ಮೃತ್ಯುಂಜಯ ಹಿರೇಗೌಡರ್. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ HB ರಾಮಡಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ. ಸಮಾಜದ ಎಲ್ಲರ ಸೇವೆಯಲ್ಲಿ SDM ಆಸ್ಪತ್ರೆ. ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ, 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ, ಅಪಘಾತ ಚಿಕಿತ್ಸೆಗೆ SDM ಆಸ್ಪತ್ರೆ ಧಾರವಾಡ. ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ, ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ. ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ. ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ. ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಕೇಳಿ SDM ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ನಮ್ಮೆಲ್ಲ ಕೇಳುಗರಿಗೆ SDM ಡಾಕ್ಟರ್ ಆರೋಗ್ಯ ಸಂವಾದ 887ನೇ ಸರಣಿಗೆ ಸ್ವಾಗತ. ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಮೃತ್ಯುಂಜಯ ಹಿರೇಗೌಡರು. ಇವರು ಸಹಾಯಕ ಪ್ರಾಧ್ಯಾಪಕರು, ಔಷಧ ಚಿಕಿತ್ಸಾ ವಿಭಾಗ, SDM ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಧಾರವಾಡ. ಇವತ್ತಿನ ವಿಷಯ ಅಂದರೆ ಮಧುಮೇಹ ಹಾಗೂ ಅದರಿಂದ ಉಂಟಾಗುವ ದುಷ್ಪರಿಣಾಮಗಳು ಮತ್ತು ಚಿಕಿತ್ಸೆ. ಡಾಕ್ಟರ್ ಬಗ್ಗೆ ಒಂದೆರಡು ಮಾತು ಹೇಳಬೇಕಂದ್ರೆ, ಡಾಕ್ಟರ್ ಮೃತ್ಯುಂಜಯ ಹಿರೇಗೌಡರು ಅವರು ಮೂಲತಃ ಕುಂದಗೋಳ ತಾಲೂಕಿನ ಯಲಿವಾಳ್ ಗ್ರಾಮದವರು. ತಮ್ಮ MBBS ಪದವಿಯನ್ನು 2015 ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ JJM ವೈದ್ಯಕೀಯ ಕಾಲೇಜು ದಾವಣಗೆರೆಯಲ್ಲಿ ಪಡೆದರು. 2019 MD ಸ್ನಾತಕೋತ್ತರ ಪದವಿಯನ್ನು ಸಂಬಲ್ಪುರ ವಿಶ್ವವಿದ್ಯಾಲಯದ ವೀರ ಸುರೇಂದ್ರ ಸಾಯಿ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಬುರ್ಲಾ ಒಡಿಶಾದಲ್ಲಿ ಪಡೆದರು. 2023 DNB ಪದವಿಯನ್ನು SDM ವೈದ್ಯಕೀಯ ಮಹಾವಿದ್ಯಾಲಯ ಔಷಧ ಚಿಕಿತ್ಸೆ ಎಂಬ ವಿಷಯದ ಮೇಲೆ ಪಡೆದರು. 2021 SDM ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಔಷಧ ಚಿಕಿತ್ಸಾ ವಿಭಾಗಕ್ಕೆ ಸೇರಿದ ಇವರು ಕಳೆದ 2 ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಇವರು ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರು ಒಂದು ಸ್ವಲ್ಪ ಮಾಹಿತಿಯನ್ನು ಕೊಡ್ತಾರೆ, ನಂತರ ನಾವು ಫೋನ್ ಕರೆಗಳನ್ನು ಸ್ವೀಕಾರ ಮಾಡ್ತೀವಿ. ಡಾಕ್ಟ್ರೆ, ಇವತ್ತಿನ ಮಧುಮೇಹ ಹಾಗೂ ಅದರಿಂದ ಉಂಟಾಗುವ ದುಷ್ಪರಿಣಾಮಗಳು ಮತ್ತು ಚಿಕಿತ್ಸೆ, ಈ ಕುರಿತು ಏನು ಹೇಳಿಕೆ ಇಷ್ಟಪಡ್ತೀರಿ? ನಮಸ್ಕಾರ ಪ್ರಿಯ ಕೇಳಿದರೆ, ನಾನಿವತ್ತು ಮಧುಮೇಹದ ಬಗ್ಗೆ ಸ್ವಲ್ಪ ವಿವರಣೆ ಆಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಮಧುಮೇಹ ಅಂದರೇನು? ಯಾವಾಗ ನಮ್ಮ ದೇಹದಲ್ಲಿನ ಅಥವಾ ರಕ್ತದಲ್ಲಿನ ಸಕ್ಕರೆ ಅಂಶ ನಾರ್ಮಲ್ ಲೆವೆಲ್ಸ್ಗಿಂತ ಜಾಸ್ತಿ ಆಗ್ತದೋ ಆವಾಗ ಒಬ್ಬರನ್ನು ನಾವು ಮಧುಮೇಹ ಅಂತ ಕರಿತೇವೆ. ನಾರ್ಮಲ್ ಲೆವೆಲ್ಸ್ಗಿಂತ ಜಾಸ್ತಿ ಅಂದರೆ ಎಷ್ಟಿರಬೇಕು? ಅದರಲ್ಲಿ 3 ತರನಾದ ಟೆಸ್ಟ್ ಮಾಡಿದಾಗ ಗೊತ್ತಾಗ್ತದೆ. ಒಂದರಲ್ಲಿ ಖಾಲಿ ಹೊಟ್ಟೆಲಿ ಟೆಸ್ಟ್ ಮಾಡಿದಾಗ, ಅಂದರೆ ರಾತ್ರಿ ಊಟ ಮಾಡಿದ ಮೇಲೆ 8 ಅಂದರೆ ಕನಿಷ್ಠ 8 ನಾವು ಖಾಲಿ ಹೊಟ್ಟೆಲಿದ್ದು ಬೆಳಗ್ಗೆ ಟೆಸ್ಟ್ ಮಾಡ್ತೀವಲ್ಲ, ಅದಕ್ಕೆ ಖಾಲಿ ಹೊಟ್ಟೆಲಿ ಶುಗರ್ ಟೆಸ್ಟ್ ಅಂತೀವಿ. ಅದು 126 mg/dL ಅಂತ ಜಾಸ್ತಿ ಇದ್ದರೆ ಶುಗರ್ ಅಂತ ಅವರು ಮಧುಮೇಹಿ ಅಂತ ಕರಿಬೋದು. ಎರಡನೇ ಟೆಸ್ಟ್ ಅಂದರೆ ಊಟ ಮಾಡಿದ 2 ಆದಮೇಲೆ, ಅವಾಗ ಮಾಡಿಸ್ದಾಗ ಶುಗರು 200 mg/dL ಜಾಸ್ತಿ ಇದ್ದರೆ ಅವ್ರನ್ನ ಮಧುಮೇಹಿ ಅಂತ ಕರಿತೇವೆ. ಇನ್ನೊಂದು ಟೆಸ್ಟ್ ಮಾಡ್ತೀವಿ, ಅದು ಯಾವುದಂದರೆ ಗ್ಲೈಕೇಟೆಡ್ ಹಿಮೋಗ್ಲೋಬಿನ್ ಅಂದರೆ HbA1c ಅದು ಶೇಕಡ 6.5%ಕ್ಕಿಂತ ಜಾಸ್ತಿ ಇದ್ದರೆ ಅವ್ರನ್ನ ನಾವು ಮಧುಮೇಹ ಅಂತ ಕರಿತೀವಿ. ಇನ್ನೊಂದು ಟರ್ನಾದ ಟೆಸ್ಟ್ ಇದೆ, ಅದರಲ್ಲಿ ಅದನ್ನು ನಾವು ರ್ಯಾಂಡಮ್ ಬ್ಲಡ್ ಶುಗರ್ ಅಂತ ಕರಿತೀವಿ. ಅದೇನೆಂದರೆ ನಾವು ಮಾಡೋ ಶುಗರ್ಗೂ ಮತ್ತು ನಾವು ಊಟ ಮಾಡೋ ಟೈಮಿಗೂ ಯಾವುದೇ ವ್ಯತ್ಯಾಸ ಅಂದರೆ ಯಾವುದೇ ಲಿಂಕ್ ಇರೋದಿಲ್ಲ. ಅಂದರೆ ನಾವು ಯಾವಾಗ ಬೇಕಾದರೂ ಶುಗರ್ ಟೆಸ್ಟ್ ಮಾಡಿಸ್ಕೋಬೋದು. ಅದ್ರ ಜೊತೆ ಮತ್ತು ಶುಗರ್ ಮತ್ತು ಶುಗರ್ ಬಂದಿರೋ ರೋಗ ಲಕ್ಷಣಗಳು ಇರಬೇಕು. ಅವು ಯಾವ್ಯಾವ ಅಂದರೆ ಜಾಸ್ತಿ ನೀರು ಕುಡಿಯೋದು ಅಥವಾ ಜಾಸ್ತಿ ಹೊಟ್ಟೆ ಹಸಿವೆ ಆಗೋದು, ಅದು ಪದೇ ಪದೇ ಮೂತ್ರ ಹೋಗೋದು ಅಥವಾ ಜಾಸ್ತಿ ಮೂತ್ರ ಹೋಗೋದು, ಸುಸ್ತಾಗೋದು. ಅಂದರೆ ಈ ರ್ಯಾಂಡಮ್ ಬ್ಲಡ್ ಶುಗರು 200 mg/dL ಜಾಸ್ತಿ ಇದ್ದು ಪ್ಲಸ್ ಇವು ರೋಗ ಲಕ್ಷಣಗಳು ಇದ್ದರೆ ಅವ್ರನ್ನೂ ಕೂಡ ನಾವು ಮಧುಮೇಹ ಅಂತ ಕರಿತೀವಿ. ಇನ್ನೊಂದು ಅಂಶ ಎಂದರೆ ನಾವು ಮಧುಮೇಹದ ಬಗ್ಗೆ ತಿಳಿಯೋದು ತುಂಬ ಮುಖ್ಯ. ಇದು ಯಾಕಂದರೆ ಇವತ್ತಿನ ಜಗತ್ತಿನಲ್ಲಿ ಏನಾಗ್ತಾ ಇದೆ ಅಂದರೆ ಮಧುಮೇಹಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆಮೇಲೆ ನಮ್ಮ ಭಾರತ ದೇಶ ಬೇರೆ ಜಗತ್ತಿನ ದೇಶಗಳಿಗೆ ಕಂಪೇರ್ ಮಾಡಿದರೆ ನಮ್ಮ ಭಾರತ ದೇಶ 2nd place ಮಧುಮೇಹಗಳ ಸಂಖ್ಯೆಯಲ್ಲಿ. ಅಂದರೆ 77 million ಜನರಲ್ಲಿ ಇವಾಗ ಮಧುಮೇಹ ಇದೆ ಭಾರತದಲ್ಲಿ. ಆಮೇಲೆ ಇನ್ನೊಂದು ಏನಂದರೆ ಉಳಿದವರೇನು ನಾವು ನಾರ್ಮಲ್ ಜನ ಅಂತ ಕರಿತಿದ್ದೀವಿ ಈ 77 million ಜನಗಳನ್ನ ಬಿಟ್ಟು, ಅದರಲ್ಲಿ ಕೂಡ 50% ಜನರಿಗೆ ಅವ್ರಿಗೆ ಶುಗರ್ ಇದ್ದರೂ ಗೊತ್ತಿಲ್ಲ ಅವ್ರಿಗೆ ನಾವು ಮಧುಮೇಹಗಳು ಇದೀವೋ ಇಲ್ಲ ಅಂತ. ಇನ್ನೊಂದು ಅಂಶ ಅಂದರೆ ಇವರು 50% ಏನು ಮಧುಮೇಹಗಳಿದ್ದಾರೋ ಅವರು ಕಡೆಗೆ ಹೆಂಗೆ ಗೊತ್ತಾಗ್ತದೆ ಅವ್ರಿಗೆ ಶುಗರ್ ಇದೆ ಅಂದರೆ ಅದು ಶುಗರಿಂದ ಆಲ್ಮೋಸ್ಟ್ ಎಲ್ಲ ದುಷ್ಪರಿಣಾಮಗಳಾದಮೇಲೆ ಅಥವಾ ತೊಡಕುಗಳಾದಮೇಲೆ ಅವರಿಗೆ ಶುಗರ್ ಇದೆ ಅಂತ ಗೊತ್ತಾಗ್ತದೆ. ಹೀಗಾಗಿ ನಾವು ಮಧುಮೇಹದ ಬಗ್ಗೆ ತಿಳ್ಕೊಳ್ಳೋದು ತುಂಬ ಮುಖ್ಯವಾಗ್ತದೆ. ಸೊ ಯಾವ್ಯಾವ ಅಪಾಯಕಾರಿ ಅಂಶಗಳು ಇದ್ದರೆ ಒಬ್ಬ ಮನುಷ್ಯನಿಗೆ ಮಧುಮೇಹ ಬರ್ಬೋದು ಅಂತ, ಅಥವಾ ಅದನ್ನು ನಾವು ಇಂಗ್ಲೀಷ್ನಲ್ಲಿ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಕರಿತೇವೆ. ಮೊದಲನೇದಾಗಿ ಜಾಸ್ತಿ ಬೊಜ್ಜು ಇರೋರು ಅಷ್ಟು, ಅಥವಾ ಜಾಸ್ತಿ ದಪ್ಪ ಇರೋರು, ಅದನ್ನು ಇಂಗ್ಲೀಷಲ್ಲಿ ಒಬೆಸಿಟಿ ಅಂತ ಕರಿತೀವಿ. ಅದರಲ್ಲಿ ಬೊಜ್ಜು ಸೊಂಟ ಸುತ್ತ ಇದ್ದವರಿಗೆ ಮಧುಮೇಹ ಬರೋ ಚಾನ್ಸಸ್ಸು ಜಾಸ್ತಿ ಇರ್ತದೆ. ಬೊಜ್ಜು ಇರೋರಿಗೆ ಪ್ರಾಬ್ಲಮ್ ಏನಾಗ್ತದೆ ಅಂದರೆ ಅವರಲ್ಲಿ ಇನ್ಸುಲಿನ್ ಪ್ರತಿರೋಧ ಜಾಸ್ತಿ ಇರ್ತದೆ, ಅಂದರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಅದು ಇನ್ಸುಲಿನ್ ತುಂಬ ಇಂಪಾರ್ಟೆಂಟ್ ಆಗ್ತದೆ ಶುಗರ್ ಕಂಟ್ರೋಲ್ ಮಾಡೋಕ್ಕೆ. ಅದನ್ನು ನಾವು ಶುಗರ್ನ ನಾರ್ಮಲ್ ಲೆವೆಲ್ಸಲ್ಲಿ ಇಡೋಕ್ಕೆ ಇನ್ಸುಲಿನ್ ತುಂಬ ಹೆಲ್ಪ್ ಮಾಡ್ತದೆ. ಸೊ ಬೊಜ್ಜು ಇರೋರಲ್ಲಿ ಏನಾಗ್ತದೆ ಅಂದರೆ ಇದು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಥವಾ ಇನ್ಸುಲಿನ್ ಪ್ರತಿರೋಧ ಜಾಸ್ತಿ ಇರ್ತದೆ. ಸೊ ಹೀಗಾಗಿ ಅವರು ಮಧುಮೇಹಗಳಾಗೋ ಚಾನ್ಸಸ್ ಜಾಸ್ತಿ ಇರ್ತದೆ ಬೊಜ್ಜು ಇರೋರು. ಎರಡನೇ ಅಪಾಯಕಾರಿ ಅಂಶ ಅಂದರೆ ಜಡ ಜೀವನ ಶೈಲಿ ಅಥವಾ ಒತ್ತಡದ ಜೀವನ ಶೈಲಿ. ಅವರಲ್ಲೂ ಕೂಡ ದೈಹಿಕ ಪರಿಶ್ರಮ ಇಲ್ಲದಿರೋದ್ರಿಂದ ಏನಾಗ್ತದೆ ಅಂದರೆ ಜಾಸ್ತಿ ಬೊಜ್ಜು ಬರ್ತದೆ, ಅವರಲ್ಲಿ ಕೂಡ ಇನ್ಸುಲಿನ್ ಪ್ರತಿರೋಧ ಜಾಸ್ತಿಯಾಗಿ ಅವರು ಮಧುಮೇಹಗಳಾಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಮೂರನೇ ಅಪಾಯಕಾರಿ ಅಂಶ ಅಂದರೆ ಆಹಾರ ಪದ್ಧತಿ. ಒಳ್ಳೆಯ ಆಹಾರ ಪದ್ಧತಿ ಪಾಲಿಸದೇ ಇರೋದು, ಅಂದರೆ ಜಾಸ್ತಿ ಪರಿಷ್ಕರಿಸಿದ ಕೊಬ್ಬನ್ನು ಸೇವಿಸೋದು, ಅಂದರೆ ಜಾಸ್ತಿ ಎಣ್ಣೆ ಪದಾರ್ಥನ ಸೇವಿಸೋದು, ಅವರಲ್ಲೂ ಕೂಡ ಬೊಜ್ಜು ಜಾಸ್ತಿಯಾಗಿ ಮಧುಮೇಹ ಚಾನ್ಸಸ್ ಜಾಸ್ತಿ ಇರ್ತದೆ. ಆಮೇಲೆ ಸಂಸ್ಕರಿಸಿದ ಸಕ್ಕರೆ ಅಂದರೆ ರಿಫೈನ್ಡ್ ಶುಗರ್ಸ್ನ ಜಾಸ್ತಿ ತಿನ್ನೋದ್ರಿಂದ ಅವರಲ್ಲೂ ಮಧುಮೇಹ ಬರೋ ಚಾನ್ಸಸ್ ಜಾಸ್ತಿ. ಅಂದರೆ ಇನ್ನೊಂದಂದರೆ ಊಟದಲ್ಲಿ ಕಡಿಮೆ ಹಣ್ಣು ತರಕಾರಿ ಸೇವಿಸೋದ್ರಿಂದ ಅದರಿಂದನೂ ಬರಬಹುದು. ಆಮೇಲೆ ನಾಲ್ಕನೇದು ಅಂಶ ಅಂದರೆ ಬೇರೆ ಬೇರೆ ಕೆಟ್ಟ ಅಭ್ಯಾಸಗಳು ಇರೋದರಿಂದ. ಅದರಲ್ಲಿ ಫಸ್ಟ್ನೇದು ಜಾಸ್ತಿ ಸಾರಾಯಿ ಕುಡಿಯೋದ್ರಿಂದ. ಸಾರಾಯಿ ಕುಡಿಯೋದ್ರಿಂದ ಏನಾಗ್ತದೆ, ನಮ್ಮ ಪ್ಯಾಂಕ್ರಿಯಾಸ್ ಗ್ರಂಥಿ ಅಂತ ಇರ್ತದೆ ಒಳಗಡೆ, ಅದು ಇನ್ಸುಲಿನ್ ಉತ್ಪತ್ತಿ ಆಗೋಕ್ಕೆ ತುಂಬಾ ಸಹಾಯಕಾರಿ. ಸೊ ಅದ್ರ ಮೇಲೆ ಅದು ತುಂಬ ಪರಿಣಾಮ ಬಿದ್ದು ಸಾರಾಯಿ ಕುಡಿಯೋದ್ರಿಂದ ಡಯಾಬಿಟಿಸ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಮತ್ತು ಇನ್ನೊಂದು ಅಪಾಯಕಾರಿ ಅಂಶ ಅಂದರೆ ಕುಟುಂಬದಲ್ಲಿ ಮತ್ತೆ ಬೇರೆ ಯಾರಿಗಾದರೂ ಡಯಾಬಿಟಿಸ್ ಇದ್ದರೆ ಅಥವಾ ಶುಗರ್ ಕಾಯಿಲೆ ಇದ್ದರೆ ಅವರ ಮಕ್ಕಳು ಅಥವಾ ಅವರ ಅಕ್ಕ ತಮ್ಮಂದಿರಲ್ಲೂ ಶುಗರ್ ಬರೋ ಚಾನ್ಸಸ್ ಜಾಸ್ತಿ ಇರ್ತದೆ. ಅಂದರೆ ಈಗ ಒಬ್ಬ ಪಾಲಕರು ಅಥವಾ ತಂದೆ ಅಥವಾ ತಾಯಿಗೆ ಯಾರಿಗಾದರೂ ಶುಗರ್ ಇದ್ದರೆ ಅವ್ರ ಮಕ್ಕಳಲ್ಲಿ 30-40% ಶುಗರ್ ಬರೋ ಚಾನ್ಸಸ್ ಜಾಸ್ತಿ ಇರ್ತದೆ. ಇನ್ನೊಂದಂದರೆ ಇಬ್ಬರು ಪಾಲಕರು ಮಧುಮೇಹಿಗಳಾಗಿದ್ದರೆ, ತಂದೆ ಮತ್ತು ತಾಯಿ ಇಬ್ಬರು ಮಧುಮೇಹಿಗಳಾಗಿದ್ದರೆ ಮಕ್ಕಳಲ್ಲಿ 70% ಚಾನ್ಸಸ್ ಜಾಸ್ತಿ ಇರ್ತದೆ ಶುಗರ್ ಬರೋದಕ್ಕೆ. ಆಮೇಲೆ ಇನ್ನೊಂದು ಅಪಾಯಕಾರಿ ಅಂಶ ಅಂದರೆ ವಯಸ್ಸು. ವಯಸ್ಸು ಜಾಸ್ತಿ ಆದಂಗೆ ಆದಾಗೆ ಶುಗರ್ ಬರೋ ಚಾನ್ಸಸ್ಸು ಜಾಸ್ತಿ. ಇದರಲ್ಲಿ ಏನಾಗ್ತದೆ, ವ್ಯಾಯಾಮ ಮಾಡದೇ ಇರೋದು, ಆಮೇಲೆ ಜಾಸ್ತಿ ಸೆಡೆಂಟರಿ ಲೈಫ್ ಅಂದರೆ ಮನೆಯಲ್ಲಿ ಕುತ್ಕೊಂಡೇ ಇರೋದು, ಅದರಿಂದ ಬೊಜ್ಜು ಜಾಸ್ತಿಯಾಗಿ ಅದರಿಂದನೂ ಶುಗರ್ ಬರೋ ಚಾನ್ಸಸ್ಸು ಜಾಸ್ತಿ ಇರ್ತದೆ. ಇನ್ನೊಂದು ಅಂಶ ಗಮನಿಸಬೇಕಂದ್ರೆ ನಾವು ಎಷ್ಟು ವಿಧಗಳಿವೆ ಮಧುಮೇಹದಲ್ಲಿ ಅದನ್ನು ತಿಳ್ಕೋಬೇಕಾಗಿದೆ. ಯಾಕಂದರೆ ಮಧುಮೇಹದ ವಿಧಗಳು ಎಷ್ಟೊಂದು ತಿಳ್ಕೊಳ್ಳೋದ್ರಿಂದ ಅದರ ಟ್ರೀಟ್ಮೆಂಟು ಭಾಳ ಡಿಫ್ರೆನ್ಸ್ ಆಗ್ತದೆ. ಅದಕ್ಕೆ ಪ್ರಮುಖವಾಗಿ 2 ವಿಧಗಳಿವೆ. ಒಂದರಲ್ಲಿ Type 1 diabetes ಅಂತೀವಿ, ಇನ್ನೊಂದು Type 2 diabetes ಅಂತೀವಿ. Type 1 diabetes ಅಂದರೆ ಇದು ಪ್ರಮುಖವಾಗಿ ಸಣ್ಣ ವಯಸ್ಕರಲ್ಲಿ ಬರುವಂಥದ್ದು. ಇದು ಬರೋ ಕಾರಣ ಏನಂದರೆ ಆಟೋ ಇಮ್ಯುನಿಟಿ, ಅಂದರೆ ನಮ್ಮ ರೋಗ ನಿರೋಧಕ ಶಕ್ತಿ ಏನಿದೆ ನಮ್ಮ ದೇಹದಲ್ಲಿರುವ ಅಂಗಗಳ ಮೇಲೇ ಪರಿಣಾಮ ಬೀರಿ ಅದರಿಂದ ಬರುವಂಥದ್ದು. ಇದರಲ್ಲಿ ಏನಾಗ್ತದೆ, ನಮ್ಮ ಪ್ಯಾಂಕ್ರಿಯಾಸ್ ಗ್ರಂಥಿ ಇರ್ತದಲ್ಲ, ಅದರಲ್ಲಿ ಇನ್ಸುಲಿನ್ ಉತ್ಪತ್ತಿಯಾಗುವಂಥ ಐಲೆಟ್ ಜೀವಕೋಶಗಳು ಇರ್ತವೆ. ಆ ಐಲೆಟ್ಸ್ ಜೀವಕೋಶಗಳ ಮೇಲೆ ನಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿಯಾಗಿ ಪರಿಣಾಮ ಬೀರಿ ಅದು ಐಲೆಟ್ ಸೆಲ್ಸ್ನ ಪೂರ್ತಿಯಾಗಿ ನಾಶ ಮಾಡಾಗ್ತದೆ. ಹೀಗಾಗಿ ಇನ್ಸುಲಿನ್ ಉತ್ಪತ್ತಿ ಆಗುವುದಿಲ್ಲ. ಅವರಲ್ಲಿ ಏನಾಗ್ತದೆ, ಟೈಪ್ 1 ಡಯಾಬಿಟಿಸ್ ಅಂದರೆ ಅದು ಮೋಸ್ಟ್ ಕಾಮನ್ಲಿ ಸಣ್ಣ ವಯಸ್ಕರಲ್ಲಿ ಬರ್ತದೆ. ಇನ್ನೊಂದು ಏನಂತೀವಿ, ಟೈಪ್ 2 ಡಯಾಬಿಟಿಸ್, ಅದು ಮೋಸ್ಟ್ ಅದು ಪ್ರಮುಖವಾಗಿ ದೊಡ್ಡವರಲ್ಲಿ ಬರುತ್ತದೆ. ಇದು ಪ್ರಮುಖವಾಗಿ ಅನುವಂಶೀಯವಾಗಿ, ಅಂದರೆ ಈಗ ಪಾಲಕರು ಮಧುಮೇಹಿಗಳಾಗಿದ್ದರೆ ಅವರಿಂದ ಇವರಿಗೆ ಬರೋ ಚಾನ್ಸಸ್ ಜಾಸ್ತಿ ಇದೆ. ಅದು ಟೈಪ್ 2 ಡಯಾಬಿಟಿಸ್. ಇವಾಗ ನಾವು ತಿಳ್ಕೊಳ್ಳೋಣ ರೋಗ ಲಕ್ಷಣದ ಬಗ್ಗೆ, ಮಧುಮೇಹಿಗಳು ಹೇಗೆ ಹೇಗೆ ಮತ್ತು ಯಾವ ರೋಗ ಲಕ್ಷಣಗಳಿಂದ ಹಾಸ್ಪಿಟ್ಲಿಗೆ ಬರ್ತಾರಂತ. ಸುಮಾರು ಸ್ಟಡಿಗಳ ಪ್ರಕಾರ ಏನಾಗ್ತದೆ, ಮಧುಮೇಹಿಗಳು ಹೆಚ್ಚಿಗೆ ನೀರು ಕುಡಿಯೋದು ಮತ್ತು ಬಾಯಾರಿಕೆ ಅರಗೋದು ಅದೊಂದು ಅವ್ರದ್ದು ರೋಗ ಲಕ್ಷಣ. ಹೆಚ್ಚಿಗೆ ಹೊಟ್ಟೆ ಹಸಿವೆ ಆಗೋದು ಮತ್ತು ಹೆಚ್ಚಿಗೆ ಊಟ ಮಾಡುವುದು, ಪದೇ ಪದೇ ಮೂತ್ರ ಮಾಡೋಕ್ಕೆ ಹೋಗೋದು ಮತ್ತು ಜಾಸ್ತಿ ಮೂತ್ರ ಮಾಡೋದು, ಅದು ಇವು ಮೂರು ಇಂಪಾರ್ಟೆಂಟ್ ರೋಗ ಲಕ್ಷಣಗಳು. ಇದಲ್ಲದೆ ಮತ್ತೆ ಜಾಸ್ತಿ ಸುಸ್ತಾಗುವುದು, ತೂಕದಲ್ಲಿ ಏರ್ಪೇರಾಗೋದು, ತೂಕದಲ್ಲಿ ಏರ್ಪೇರಾಗೋದಂದರೆ ಜಾಸ್ತಿ ತೂಕ ಕಡಿಮೆ ಆಗಿಬಿಡ್ತದೆ ಅವ್ರದ್ದು. ಅದೊಂದು ಕೆಲವೊಂದು ಸಾರಿ ಗಾಯಗಳು ಬೇಗ ವಾಸಿ ಆಗದೇ ಇರೋದು, ಅದರಿಂದನೂ ರೋಗಿಗಳು ಹಾಸ್ಪಿಟ್ಲಿಗೆ ಬರ್ತಾರೆ, ಆವಾಗ ಅವರಿಗೆ ಶುಗರ್ ಇದೆ ಅಂತ ಗೊತ್ತಾಗ್ತದೆ. ಹೀಗೆ ಈಗ ರೋಗ ಲಕ್ಷಣ ಇಟ್ಕೊಂಡು ಹಾಸ್ಪಿಟ್ಲಿಗೆ ಬಂದಾಗ ನಾವು ಕೆಲವೊಂದಿಷ್ಟು ಬ್ಲಡ್ ಟೆಸ್ಟ್ ಮಾಡಿಸ್ತೀವಿ. ಆ ಬ್ಲಡ್ ಟೆಸ್ಟ್ ಅಂದರೆ ವೀನಸ್ ಬ್ಲಡ್ ಸ್ಯಾಂಪಲ್ ಅಂತ ತೆಗಿತೀವಿ, ಅದೇ ಮೋಸ್ಟ್ ಆಕ್ಯುರೇಟ್ ಟೆಸ್ಟ್ ಆಗಿರ್ತದೆ. ಅದರಲ್ಲಿ ನಾವು ಖಾಲಿ ಹೊಟ್ಟೆಲಿ ಒಂದ್ಸಲ ಮಾಡಿಸ್ತೀವಿ, ಆಮೇಲೆ ಊಟ ಆದ 2 ತಾಸಿನಲ್ಲಿ ಮಾಡಿಸ್ತೀವಿ, ಒಂದ್ಸಲ HbA1c ಅಂತ ಮಾಡಿಸ್ತೀವಿ. ಇದಾಗಲೇ ನಾನು ಆಲ್ರೆಡಿ ಹೇಳಿದ್ದೀನಿ. ಆಮೇಲೆ ಇನ್ನೊಂದು ನಾವು ಸ್ಕ್ರೀನಿಂಗ್ ಟೆಸ್ಟ್ ಅಂತ ಮಾಡ್ತೀವಿ, ಪರೀಕ್ಷಣ ಪರೀಕ್ಷೆ ಅಂತ. ಈ ಸ್ಕ್ರೀನಿಂಗ್ ಟೆಸ್ಟ್ ಯಾರಲ್ಲಿ ಮಾಡಬೇಕಂದ್ರೆ, ಯಾವ ಜನರು ಮಧುಮೇಹಗಳಾಗಲು ಚಾನ್ಸಸ್ ಜಾಸ್ತಿ ಇರ್ತದೆ ಅವರಲ್ಲಿ ನಾವು ಸ್ಕ್ರೀನಿಂಗ್ ಟೆಸ್ಟ್ ಅಥವಾ ಪರೀಕ್ಷಣಾ ಪರೀಕ್ಷೆ ಅಂತ ಮಾಡ್ತೀವಿ. ಯಾರಲ್ಲಿ ಇದನ್ನು ಮಾಡ್ತೀವಿ ಅಂದರೆ, ಜಾಸ್ತಿ ತೂಕ ಇರುವವರು, ಅಂಥವರಲ್ಲಿ ನಾವು ಅವರಿಗೆ ಶುಗರ್ ಇಲ್ಲದೇ ಇದ್ರೂ ಅದು ಶುಗರ್ ಟೆಸ್ಟ್ ಮಾಡಿಸ್ತೀವಿ. ಯಾಕಂದರೆ ಅವರಲ್ಲಿ ಕೆಲವೊಂದು ಸಾರಿ ಗೊತ್ತಿರೋದಿಲ್ಲ ಅವ್ರಿಗೆ ಶುಗರ್ ಬಂದ್ರೂ, ಅದಕ್ಕೆ ಇವರಲ್ಲಿ ನಾವು ಯಾವತ್ತೂ ಶುಗರ್ ಟೆಸ್ಟ್ ಮಾಡಿಸ್ಕೊತಾ ಇರಬೇಕು. ಕುಟುಂಬದಲ್ಲಿ ಮತ್ತಾರಿಗಾದರೂ ಸಕ್ಕರೆ ಕಾಯಿಲೆ ಇದ್ದರೆ ಅವರು ಕೂಡ ಅಂಥವರು ಕೂಡ ಬಂದು ಶುಗರ್ ಟೆಸ್ಟ್ ಮಾಡಿಸ್ಕೋಬೇಕು. ಇನ್ನೊಂದು ಏನಂದರೆ ರಕ್ತದೊತ್ತಡ. ರಕ್ತದೊತ್ತಡ ಜಾಸ್ತಿ ಇದ್ದವರು ಕೂಡ ನಿಯಮಿತವಾಗಿ ಪದೇ ಪದೇ ಬಂದು ಶುಗರ್ ಟೆಸ್ಟ್ ಮಾಡಿಸ್ಕೊತಾ ಇರಬೇಕು. ಏನಿಲ್ಲ ಅಂದರೂ 3 ವರ್ಷಕ್ಕೊಂದ್ಸಲ ಅದು ಮಾಡಿಸ್ಕೋಬೇಕು. ಆಮೇಲೆ ರಕ್ತದಲ್ಲಿ ಕೊಬ್ಬಿನಂಶ ಜಾಸ್ತಿ ಇದ್ದವರು ಕೂಡ ಯಾವಾಗಾದರೂ ಬಂದು ಒಂದೊಂದ್ಸಲ ಶುಗರ್ ಟೆಸ್ಟ್ ಮಾಡಿಸ್ಕೋಬೇಕು. ಇನ್ನು ಹೆಣ್ಮಕ್ಳಲ್ಲಿ ನೋಡಿದರೆ ಕೆಲವೊಂದಿಷ್ಟು ರೋಗಗಳಿದ್ದಾವೆ, ಅಂದರೆ ನಾವು ಅದನ್ನು PCOD ಅಂತ ಕರಿತೀವಿ, ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್ ಅಂತ. ಅದರಲ್ಲಿ ಏನಾಗ್ತದೆ ಅಂದರೆ ಓವರಿದಲ್ಲಿ ಸಣ್ಣ ಸಣ್ಣ ನೀರು ತುಂಬಿದ ಗುಳ್ಳೆಗಳಾಗ್ತವೆ. ಅವರಲ್ಲಿ ರೋಗ ಲಕ್ಷಣಗಳಂದರೆ ಅವರು ತುಂಬ ದಪ್ಪವಾಗಿರ್ತಾರೆ, ಆಮೇಲೆ ಮುಖದ ಮೇಲೆ ಕೂದಲು ಬೆಳೆಯೋದು ಅದೆಲ್ಲ ಆಗ್ತದೆ. ಅವ್ರು ಹೆಚ್ಚಿಗೆ ದಪ್ಪ ಇರೋದ್ರಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗಿ ಅಥವಾ ಇನ್ಸುಲಿನ್ ಪ್ರತಿರೋಧ ಜಾಸ್ತಿ ಆಗಿ ಅವ್ರಿಗಲ್ಲೂ ಶುಗರ್ ಖಾಯಿಲೆ ಬರೋ ಚಾನ್ಸಸ್ ಜಾಸ್ತಿ ಇರ್ತದೆ. ಹೀಗಾಗಿ ಅವರಲ್ಲೂ ಶುಗರ್ ಟೆಸ್ಟ್ನ ಮಾಡೋದು ತುಂಬ ಮುಖ್ಯ ಆಗ್ತದೆ. ಆಮೇಲೆ ಪ್ರೆಗ್ನೆಂಟ್ ಇದ್ದಾಗ ಕೆಲವೊಂದ್ಸಲ ಅವ್ರಿಗೆ ಡಯಾಬಿಟಿಸ್ ಬರ್ತದೆ. ಅಂಥವರಲ್ಲೂ ಕೂಡ ಡೆಲಿವರಿ ಆದಮೇಲೆ, ಪ್ರಸವ ಆದಮೇಲೆ ಪ್ರತಿ 3 ವರ್ಷಕ್ಕೊಂದ್ಸಲ ಆದರೂ ಅವರು ಟೆಸ್ಟ್ ಮಾಡಿಸ್ಕೋತಾ ಇರಬೇಕು. ಆಮೇಲೆ ಬೇರೆ ಜನರಿಗೆ, ಈಗ ನಾರ್ಮಲ್ ಜನರುಗಳು ಇರ್ತಾರೆ, ಅವರೆಲ್ಲ 45 ವರ್ಷ ಆದಮೇಲೆ 45 ವರ್ಷದಲ್ಲಿ ಒಂದ್ಸಲ ಶುಗರ್ ಟೆಸ್ಟ್ ಮಾಡಿಸ್ಬೇಕು. ಅಲ್ಲಿ ಶುಗರ್ ಟೆಸ್ಟ್ ನೆಗೆಟಿವ್ ಬಂದರೆ ಅಥವಾ ಶುಗರ್ ಇಲ್ಲ ಅಂತ ಗೊತ್ತಾದರೆ ಅವರಿಗೆ, ಅವರು ಮತ್ತೆ 3 ವರ್ಷಕ್ಕೊಂದ್ಸಲ ಹಾಗೆ ಮಾಡಿಸ್ಕೋತಾ ಹೋಗಬೇಕು. ಆಮೇಲೆ ಯಾರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ತದೋ ಅವರು ಪದೇ ಪದೇ ಶುಗರ್ ಟೆಸ್ಟ್ ಮಾಡಿಸ್ಕೋತಾ ಇರಬೇಕು. ಅಂದರೆ ಉದಾಹರಣೆಗೆ HIV ಪೇಷಂಟ್ಸು, ಅವರೆಲ್ಲ ಪದೇ ಪದೇ ಶುಗರ್ ಟೆಸ್ಟ್ ಮಾಡಿಸ್ಕೋತಾ ಇರಬೇಕು. ಈಗ ನಾವು ಮಧುಮೇಹದ ತೊಡಕುಗಳು ಅಥವಾ ಅದರ ದುಷ್ಪರಿಣಾಮಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಮೊದಲನೇದಾಗಿ ಅದನ್ನು 2 ತರನಾಗಿ ನಾವು ವಿಂಗಡಿಸ್ಬೋದು. ಒಂದು ತೀವ್ರ ತರಹದ ಸಮಸ್ಯೆಗಳಾಗಿ ಬರಬಹುದು, ಅಥವಾ ಕಾಲಾಂತರದಲ್ಲಿ ಅಥವಾ ದೀರ್ಘಕಾಲದ ಸಮಸ್ಯೆಗಳಾಗಿ ಬರಬಹುದು. ತೀವ್ರ ತರಹದ ಸಮಸ್ಯೆಗಳು ಅಂದರೆ ಜಾಸ್ತಿ ಶುಗರ್ ಹೆಚ್ಚಿಗೆ ಆಗಿ ಒಂದೇ ಸಲ ಬರುವುದು, ಅಥವಾ ತೀರಾ ಶುಗರ್ ಕಡಿಮೆ ಆಗಿಯೂ ಬರ್ತಾರೆ. ತುಂಬ ಜಾಸ್ತಿ ಶುಗರ್ ಜಾಸ್ತಿಯಾಗಿ ಬರೋರು ಅವರನ್ನು 2 ತರನಾಗಿ ವಿಂಗಡಿಸ್ತೀವಿ. ಒಂದು ಡಯಾಬಿಟಿಕ್ ಕೀಟೋಸಿಡೋಸಿಸ್ ಮತ್ತು ಹೈಪರ್ ಗ್ಲೈಸಿಮಿಕ್ ಹೈಪರ್ ಆಸ್ಮರ ಸ್ಥಿತಿ ಅಂತ. ಇದರಲ್ಲಿ ರೋಗ ಲಕ್ಷಣಗಳಂದರೆ ಪೇಷೆಂಟು ಪ್ರಜ್ಞೆ ತಪ್ಪೋದು, ಫಿಟ್ಸ್ ಬರೋದು, ಜಾಸ್ತಿ ವಾಂತಿ ಆಗೋದು, ಹೊಟ್ಟೆ ನೋವು ಬರೋದು, ಆಮೇಲೆ ದೇಹದಲ್ಲಿನ ನೀರಂಶ ಪೂರ್ತಿ ಕಡಿಮೆ ಆಗೋದು, ಈ ಥರದ ಸಮಸ್ಯೆಗಳಿಂದ ಬರ್ತದೆ. ಇದು ಜಾಸ್ತಿ ಶುಗರ್ ಜಾಸ್ತಿಯಾಗಿ ಬರೋರು. ಇನ್ನೊಂದು ತೀರಾ ಶುಗರ್ ಕಡಿಮೆ ಆಗಿ ಬರ್ತಾರೆ, ಅದಕ್ಕೆ ನಾವು ಹೈಪೋಗ್ಲೈಸಿಮಿಯಾ ಅಂತ ಕರಿತೀವಿ. ಅವರು ಕೂಡ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬರ್ತಾರೆ. ಕೆಲವೊಂದ್ಸಲ ಫಿಟ್ಸಿಂದ ಬರ್ತಾರೆ, ಕೆಲವೊಂದ್ಸಲ ಜಾಸ್ತಿ ವಾಂತಿಯಾಗಿ ಬರ್ತಾರೆ, ಕೆಲವೊಂದ್ಸಲ ಜ್ವರ ಕೆಮ್ಮು ನೆಗಡಿ ಅದನ್ನು ಕೂಡ ಅದೊಂದು ಕಾರಣ ಆಗ್ತದೆ ಶುಗರ್ ಕಡಿಮೆ ಆಗೋದಕ್ಕೆ. ಎರಡನೇದಾಗಿ ನೋಡೋದಾದರೆ ಕಾಲಾಂತರದಲ್ಲಿ ಬರುವ ಅಥವಾ ದೀರ್ಘಕಾಲದಲ್ಲಿ ಬರುವ ಸಮಸ್ಯೆಗಳು. ಅದರಲ್ಲಿ ಏನಾಗ್ತದೆ, ನಮ್ಮದು ಮೇಜರ್ ಆರ್ಗನ್ಸ್ ಅಂದರೆ ಕಣ್ಣು, ಕಿಡ್ನಿ ಮತ್ತು ನರಗಳಿಗೆ ಜಾಸ್ತಿ ಪೆಟ್ಟು ಬೀಳೋ ಚಾನ್ಸಸ್ ಜಾಸ್ತಿ ಇರ್ತದೆ. ಕಣ್ಣುಗಳಲ್ಲಿ ಅಕ್ಷಿಪಟದ ಮೇಲೆ ಜಾಸ್ತಿ ಒತ್ತಡ ಬೀರ್ತದೆ, ಅಂದರೆ ರೆಟಿನೋಪತಿ ಅಂತ ಕರಿತೀವಿ. ನರಗಳಲ್ಲಿ ನರಗಳು ದುರ್ಬಲವಾಗ್ತವೆ, ಆಮೇಲೆ ಕಿಡ್ನಿಯಲ್ಲಿ ಕಿಡ್ನಿ ಪ್ರಾಬ್ಲಮ್ಸ್ಗಳಾಗಿ ಮುಂದೆ ಪೇಷಂಟ್ ಡಯಾಲಿಸಿಸ್ ಹೋಗೋ ಚಾನ್ಸಸ್ಸು ಇರ್ತದೆ. ಇನ್ನೊಂದಂದರೆ ಹಾರ್ಟ್ ಮೇಲೆ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗೋದು ಅಥವಾ ಹೃದಯ ಸ್ತಂಭನ ಆಗೋದು, ಆಮೇಲೆ ನಮ್ಮ ದೊಡ್ಡ ರಕ್ತನಾಳಗಳಿದ್ದಾವೆ ಅದು ಎಲ್ಲ ಬ್ಲಾಕ್ ಆಗೋದು, ಅದೆಲ್ಲ ತುಂಬ ಸಮಸ್ಯೆಗಳಾಗ್ತವೆ. ಬೇರೆ ಏನು ಬೇರೆ ದುಷ್ಪರಿಣಾಮಗಳಂದರೆ ಒಂದು ಚರ್ಮದ ಸಮಸ್ಯೆಗಳು, ಅದರಲ್ಲಿ ಕೀವು ತುಂಬಿದ ಗುಳ್ಳೆಗಳಾಗ್ಬೋದು ಅಥವಾ ತುಂಬ ಜಾಸ್ತಿ ಬಿಟ್ಟರೆ ಟ್ರೀಟ್ಮೆಂಟ್ ಮಾಡಿದೆ ಅದು ಗ್ಯಾಂಗ್ರೀನು ಕೊಳೆಯುವುದು ಅದೆಲ್ಲ ಆಗೋ ಚಾನ್ಸಸ್ ಇರ್ತದೆ. ಆಮೇಲೆ ಒಸಡೆನ ಕಾಯಿಲೆ, ಒಸಡೆಯಲ್ಲಿ ಹಲ್ಲುಗಳು ಹುಳುಕಾಗೋದು ಅಥವಾ ಒಸಡೆಯಲ್ಲಿ ಕಿವಿ ತುಂಬಿದ ಗುಳ್ಳೆ ಆಗೋದು ಅದರೂ ಆಗ್ತದೆ. ಆಮೇಲೆ ಇನ್ಫೆಕ್ಷನ್ ಇವು ಕಾಮನ್ನಾಗಿ ಆಗ್ತವೆ ಡಯಾಬಿಟಿಸ್ ಪೇಷೆಂಟ್ಸಲ್ಲಿ. ಇನ್ನು ಶುಗರ್ ನಾವು ಕರೆಕ್ಟಾಗಿ ಕಂಟ್ರೋಲಲ್ಲಿ ಇಟ್ಕೊಳ್ಳಿಲ್ಲ ಅಂದರೆ ಶ್ವಾಸಕೋಶ ಸಮಸ್ಯೆ, ನಿಮೋನಿಯಾ ಆಗ್ಬೋದು, ಪದೇ ಪದೇ ಮೂತ್ರದ ಇನ್ಫೆಕ್ಷನ್ಸ್ ಆಗ್ಬೋದು. ಕೆಲವೊಂದ್ಸಲ ಸ್ತ್ರೀಯರಲ್ಲಿ ಬಂಜೆತನನೂ ಕಾಣಿಸ್ಬೋದು. ಕೆಲವೊಂದ್ಸಲ ಏನಾಗ್ತದೆ, ಶುಗರ್ ಇದ್ದವ್ರಿಗೆ ತುಂಬ ಕಡಿಮೆ ವಯಸ್ಸಿನಲ್ಲಿ ಕಣ್ಣಿನ ಪೊರೆ ಬರೋದು, ಅಂದರೆ ಕೆಟ್ರಾಕ್ಟ್ ಆಗೋದು, ಗ್ಲೋಕೋಮಾ ಆಗೋದು, ಅದು ಒಂದು ಶುಗರ್ನ ದುಷ್ಪರಿಣಾಮಗಳು. ಯಾವ್ಯಾವ ಥರದ ಚಿಕಿತ್ಸೆ ಅವೈಲಬಲ್ ಇದೆ ಇದು ಮಧುಮೇಹಕ್ಕೆ ಮತ್ತು ಶುಗರ್ ಅಂದರೆ ಶುಗರ್ ಕಂಟ್ರೋಲ್ ಮಾಡೋಕ್ಕೆ ಇದು ಒಬ್ಬರಿಂದನೇ ಸಾಧ್ಯ ಇಲ್ಲ, ಇದು ಬಹುಶಿಸ್ತೀಯ ಅಂದರೆ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಅಂತ ನಾವು ಕರಿತೀವಿ. ಇದರಲ್ಲಿ ಎಲ್ಲ ಥರದ ಮೆಡಿಕಲ್ ಸ್ಟಾಫ್ಗಳು ಇನ್ವಾಲ್ವ್ ಆಗ್ತಾರೆ. ಒಂದು ಟ್ರೀಟಿಂಗ್ ಡಾಕ್ಟರ್ ಇರ್ತಾರೆ, ಇನ್ನೊಬ್ಬರು ಆಹಾರ ತಜ್ಞರು, ಸ್ಪೆಷಲಿಸ್ಟ್ ನರ್ಸ್ ಅಂತ ಕರಿತೀವಿ ನಾವು, ಕಾಲು ತಜ್ಞರು ಅಂದರೆ ಪೊಡಿಯಾಟ್ರಿಷಿಯನ್ಸ್, ಆಮೇಲೆ ಅಕ್ಷಿಪಟಲದ ತಜ್ಞರು ಅಂದರೆ ರೆಟಿನಾ ಸ್ಪೆಷಲಿಸ್ಟ್ ಕಣ್ಣಿನ ತಜ್ಞರು ಇವರೆಲ್ಲರೂ, ಮನೋವೈಜ್ಞರು ಯಾಕಂದರೆ ನಾವು ಸಾಕಷ್ಟು ಮಧುಮೇಹಗಳನ್ನ ನೋಡಿದ್ವಿ ಅವರು ತುಂಬ ಸೈಕಾಲಜಿಕಲಿ ಅವರು ಡಿಪ್ರೆಷನಲ್ಲಿ ಇರ್ತಾರೆ, ಅಂಥವ್ರಿಗೂ ಅವರು ಮನೋವೈದ್ಯರು ಬೇಕಾಗ್ತದೆ. ಆಮೇಲೆ ಆಡಳಿತಾಧಿಕಾರಿಗಳು. ಹಾಂ, ಇಷ್ಟು ಪ್ರಾಥಮಿಕವಾಗಿ ನಾವು ಏನೆಲ್ಲ ಹೇಳಲಿಕ್ಕೆ ಸಾಧ್ಯ ಈ ಇದರಲ್ಲಿ ಮಧುಮೇಹ ಸಂದರ್ಭದಲ್ಲಿ ಹೇಳಿದ್ದಾರೆ. ಈಗ ಡಾಕ್ಟ್ರೆ ಕೆಲವೊಂದಿಷ್ಟು ಕಾಲ್ ಬರ್ತಾ ಇದ್ದಾವೆ ತೆಗೆದುಕೊಳ್ಳೋಣ. ಹಲೋ ಸರ್, ನಮಸ್ಕಾರ. ನಮಸ್ತೆ, ತಮ್ಮ ಹೆಸರು? ಸರ್ ಡಾಕ್ಟರ್ ಅವ್ರಿಗೆ ನಮಸ್ಕಾರ. ರೀ ನಮಸ್ತೆ. ಸರ್, ನಾನು ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗುಳ್ಕೋಡದಿಂದ ಆಕಾಶವಾಣಿ ಕಾಯಂ ಕೇಳುವ ಶಿವಲಿಂಗಯ್ಯ ಹಿರೇಮಠ ಮಾತಾಡಿದ್ರಿ. ಪ್ರಶ್ನೆ ಕೇಳಿ. ಸರ್, ನನ್ನ ಪ್ರಶ್ನೆ ಏನಂದ್ರೆ ರೀ, ಈಗ ನಾವು ಮಧುಮೇಹ ಟೆಸ್ಟ್ ಮಾಡಕ ಆಸ್ಪತ್ರೆಗೆ ಹೋದಾಗ್ರಿ, ಕೆಲವೊಂದು ಡಾಕ್ಟರ್ ತುದಿಗರಿಂದ ರಕ್ತವನ್ನು ತಪಾಸಣೆ ಮಾಡ್ತಾರೆ, ಕೆಲವೊಬ್ರು ಮೊಳಕೆಯಿಂದ ರಕ್ತವನ್ನು ತಕ್ಕೊತಾರೆ, ಇದರಲ್ಲಿ ಯಾವ್ದು ಒಳ್ಳೆಯ ಪರೀಕ್ಷೆ ಅಂತ ನನ್ನ ಒಂದು ಪ್ರಶ್ನೆ. ಹೌದು, ಒಳ್ಳೆ ಪರೀಕ್ಷೆ ಅಂದ್ರೆ ಇದರಲ್ಲಿ ಇದು ಮೊನಕೆ ಮುಂದಿಂದ ತೆಗಿತಾರಲ್ಲ ಬ್ಲಡ್ಡು, ಅದು ತುಂಬಾ ಮುಖ್ಯವಾದದ್ದು, ಮತ್ತೆ ಅದೇ ಡೆಫಿನೆಟ್ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತ ನಾವು ಕರಿತೀವಿ. ಅದರಿಂದಾನೆ ಬ್ಲಡ್ ಟೆಸ್ಟ್ ಮಾಡಿಸ್ತೀವಿ. ಕೇಳಿ, ಬೇಗ ಕೇಳಿ. ಸರ್, ನಾನು ಊಟ ಮಾಡ್ಕೊಂಡ್ರೆ ಖಾಲಿ ಹೊಟ್ಟೆಯಲ್ಲಿ ನಂದು 116 ಬಂದದ್ರಿ ಸರ್, ಅದು ಇನ್ನೂ ಕಡಿಮೆ ಆಗ್ಬೇಕ್ರೆ ಒಂದು ಒಂದು ಒಳ್ಳೆ ಸ್ಥಿತಿ ಇದ್ದಾರೆ ಹೇಳ್ರಿ ಸರ್. ನೀವು ಡಯಾಬಿಟಿಕ್ ಅಥವಾ ನಾನ್ ಡಯಾಬಿಟಿಕ್? ಇಲ್ಲ ಸರ್, ನಾನು ಖಾಲಿ ಹೊಟ್ಟೆಯಲ್ಲಿ ಚೆಕ್ ಮಾಡಿದ್ರೆ 116 ತೋರಿಸಿದಾರಿ, ಅಂದ್ರೆ ನನ್ನ ಕಂಡೀಷನ್ ಹೆಂಗ್ರಿ, ಇನ್ನೂ ಕಡಿಮೆ ಆಗ್ಬೇಕ್ರೆ ಬೆಟರ್ ಅದಾರು ಹೆಂಗ್ರಿ? ಅಲ್ಲ, ನೀವು ಶುಗರ್ ಪೇಷಂಟ್, ಶುಗರ್ ಟ್ರೀಟ್ಮೆಂಟ್ ಮಾಡಿದ್ರ ಅಂತ ಕೇಳ್ತಿದ್ದೀನಿ ನಾನು. ಇಲ್ಲ ಸರ್, ಟ್ಯಾಬ್ಲೆಟ್ಸ್ ಏನು ಇಲ್ರಿ, ಟ್ಯಾಬ್ಲೆಟ್ಸ್ ಇಲ್ಲದನ್ನ 116 ತೋರಿಸಿದ್ರಿ. ಇಲ್ಲ, ಅದು ನಾರ್ಮಲ್ ಲೆವೆಲ್ಸ್ ಅಲ್ಲಿ ಇದೆ, ನಿಮ್ಗೆ ಏನು ಟ್ರೀಟ್ಮೆಂಟ್? ಹಂಗಾದ್ರೆ ಇನ್ನೂ ನಾರ್ಮಲ್ ಸ್ಥಿತಿ ಇದ ಸ್ಥಿತಿಯಲ್ಲಿ ಮುಂದಿರ್ಬೇಕಾದ್ರೆ ನಾ ಏನೇನು ಪಾಲಿಸ್ಬೇಕ್ರಿ ಸರ್, ಸ್ವಲ್ಪದಲ್ಲಿ ಒಂದ್ ಸ್ವಲ್ಪ ವಿವರಣೆ ಕೊಡ್ತೀರಾ ಪ್ಲೀಸ್? ಹೇಳ್ತಾರೆ, ಕರೆಗಳು ಬಹಳ ಇದಾವೆ. ಇನ್ನೊಂದ್ಸರಿ ಹಲೋ. ನಮಸ್ಕಾರ ಸರ್. ನಮಸ್ತೆ, ನಾವು ಇಲ್ಲಿ ಹತ್ತನೇ ತಾಲೂಕು ದೇವರಡ್ಡಿ ಮಾತಾಡಿದ್ರಿ. ನಿಮ್ಮ ಅಕ್ಕಾರಿಗೆ 60 ವಯಸ್ಸು ಐತ್ರಿ. ನಿಮ್ಮ ಹೆಸರು ಹೇಳಿ? ಬಸ್ಲಿಂಗ್ ನಾಯ್ಕ್ ರೀ. ಕೇಳಿ, ದೇವರಡ್ಡಿ. ನಮ್ಮ ಅಕ್ಕಾರ ಶುಗರ್ ಮತ್ತು ಬಿ ಪಿ ಐತ್ರಿ. ಹೇಳಿ. ಅವ್ರ ಬೆವ್ರಿ ಜಾಸ್ತಿ ಬರತ್ರಿ, ಅದಕ್ಕೆ ಕಾಲ ಶಕ್ತಿ ಕಡಿಮೆ ಆಗೈತ್ರಿ. ಅದರಿಂದ ಈ ಮುಂಜಾಗ್ರತೆ ಹೆಂಗ ಏನು ಔಷಧ ಇದನ್ನ ಮಾಡ್ಬೇಕಿರ್ತದೆ? ಏನಾಗ್ತದೆ, ಬೆವ್ರು ಜಾಸ್ತಿ ಬರ್ತದೆ, ಬೆವ್ರು ಬರತ್ರಿ, ಕಾಲ ಶಕ್ತಿ ಕಡಿಮೆ ಆಗತ್ರಿ, ಕಾಲ ಕೈ ಶಕ್ತಿ ಕಡಿಮೆ ಆಕವ್ರಿ. ಅದು ಶುಗರ್ ಬಂದು ಎಷ್ಟು ವರ್ಷ ಆಯ್ತು ಅವ್ರಿಗೆ? ಅದೊಂದು 3-4 ವರ್ಷ ಆಯ್ತು ಸರ್. ಅಂದ್ರೆ ಕೆಲವೊಂದ್ಸಲ ಏನಾಗ್ತದೆ, ಕಾಲನ ಶಕ್ತಿ ಕಡಿಮೆ ಆಗ್ತಿದೆ ಅಂದ್ರೆ ಕೆಲವೊಂದ್ಸಲ ನರದ ಪ್ರಾಬ್ಲಮ್ ಎಲ್ಲ ಇರ್ತದೆ ಶುಗರ್ ಪೇಷಂಟ್ಸ್ ಅಲ್ಲಿ. ಅದಕ್ಕೆ ನಾವು ನರ್ವ್ ಕಂಡಕ್ಷನ್ ಸ್ಟಡಿ ಅಂತ ಮಾಡ್ತೀವಿ. ಅದು ನರ್ವ್ ಕಂಡಕ್ಷನ್ ಸ್ಟಡಿ ಏನೋ ಪ್ರಾಬ್ಲಮ್ ಅಂದರೆ ಅದು ಮುಂದಿನ ಸೂಕ್ತ ಚಿಕಿತ್ಸೆ ಅದು ನರ ರೋಗದಿಂದನೂ ಮಾಡ್ಕೋಬೋದು ಅಥವಾ ಶುಗರ್ ಚೆನ್ನಾಗಿ ಕಂಟ್ರೋಲಲ್ಲಿ ಇಟ್ಕೋಬೇಕು ಫಸ್ಟ್, ಅದು ಮೇನು. ಅದಾದಮೇಲೆ ನರಕ ಶಕ್ತಿ ಬರುವಂಥ ಗುಳಿಗೆ ಅಥವಾ ಇಂಜೆಕ್ಷನ್ಸ್ ಇರ್ತವೆ ಅದನ್ನು ತಗೋತಾ ಹೋಗಬೇಕು. ಸರ್, ಬೆವ್ರಿ ಸರ್, ಬೆವ್ರು ಯಾಕೆ ಬರ್ತದೆ ಅಂದರೆ ಒಂದು ಸಮಸ್ಯೆ ಅಂದರೆ ಶುಗರ್ ಜಾಸ್ತಿ ಆದರೂ ಬೆವ್ರು ಬರ್ತದೆ, ಶುಗರ್ ತೀರಾ ಕಡಿಮೆ ಆದ್ರೂ ಬೆವ್ರು ಬರ್ತದೆ. ಸೊ ನೀವು ಕರೆಕ್ಟಾಗಿ ಯಾವ ಗುಳಿಗೆ ತಗೋತಿದ್ರು ಅದನ್ನು ಶುಗರ್ ಪ್ರಕಾರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ತಗೋಬೇಕಷ್ಟೇ. ಹೌದು ಸರ್. ಇನ್ನೊಂದು ಸರ್, ಬಿಪಿ ನಮ್ಮ ಐತ್ರಿ ಸ್ವಲ್ಪ ತಿರುಗಿ ಬರತೈತಿ ಸರ್, ಅದಕ್ಕೆ ಕಾರಣ ಏನ್ರಿ? ತಿರುಗಿ ಬರಕ್ ಮುಂಜಾಗ್ರತೆ ಹೆಚ್ಚಾದ್ಲೆ ಬರತ್ತೆ, ಕಡಿಮೆ ಆದ್ಲೆ ಬರತ್ತೆ. ಏನಾಗ್ತದೆ? ಬಿಪಿ ಐತ್ರಿ, ಬರೇ ಶುಗರ್ ಏನಿಲ್ರಿ, ಬರೇ ಬಿಪಿ ಐತ್ರಿ, ನಾರ್ಮಲ್ ರೀ. ಅದು ಒಮ್ಮೆ ತಿರುಗಿ ಬರ್ತೈತಿ ಅವ್ರ, ತಿರುಗಿ ಬರ್ತೈತಿ ಅಂದ್ರೆ ಅಂದ್ರೆ ಚಕ್ರ ಚಕ್ರ ಚಕ್ರ ಬರ್ತೈತಿ ಅಂತ. ಹೌದು, ಗುಳಿಗೆ ಏನ್ ತಗೊಳ್ಳಿಲ್ಲ ಅವರು? ಸಿದ್ರ ಬಿಪಿ ಅಷ್ಟೇ ಸ್ಟಾರ್ಟ್ ಆಯ್ತಾರೆ. ಹಾ, ಕೆಲವೊಂದ್ಸಲ ಬಿಪಿ ತುಂಬಾ ಲೋ ಆದ್ರೂ ತಲೆ ತಿರುಗೋದು ಅದೆಲ್ಲ ಆಗ್ತದೆ. ಅದು ಮಲ್ಕೊಂಡು ಎದ್ದಾಗ ಬರ್ತದ ಅಥವಾ ನಿತ್ಕೊಂಡಾಗ ಬರ್ತದೋ ನಡಿಯಾಗ ಬರ್ತದೋ ಅದ್ರ ಹಾ, ಅದೆಲ್ಲ ಮೋಸ್ಟ್ಲಿ ತುಂಬಾ ತೀರಾ ಕಡಿಮೆ ಆಗಿ ಬರ್ತದೆ. ಸೊ ಹೇಳುವಾಗ ಸ್ಲೋ ಆಗಿ ಹೇಳಕ್ ಹೇಳಿ, ಸ್ವಲ್ಪ ಸ್ಲೋ ಆಗಿದ್ದು ಆಮೇಲೆ ವಾಕಿಂಗ್ ಮಾಡಕ್ ಹೇಳಿ, ಸ್ವಲ್ಪ ಕೂತ್ಕೊಂಡು. ಧನ್ಯವಾದಗಳು ಬಸುಲಿಂಗ. ಹಲೋ. ಹಲೋ. ಹಾ, ತಮ್ಮ ಹೆಸರು? ನಾವಿಲ್ಲಿ ರಾಯಬಾಗಿಂದ ಭೀಮರಾವ್ ಕುಕ್ಕಟ್ಟೆ ಮಾತಾಡಿದ್ರಿ. ಪ್ರಶ್ನೆ ಕೇಳಿ ಭೀಮರಾವ್. ಇಲ್ಲಿ ಒಬ್ರಿಗೆ ಪೇಟ್ ಬರ್ತೈತ್ರಿ, ಅವ್ರಿಗೆ ಶುಗರ್ ಅದ ಏನಿಲ್ರಿ, ಮತ್ತ ಅದ ತೋರಿಸಿದ್ರೆ ಕಡಿಮೆ ಆಗ್ವತ್ರಿ? ಪಿಟ್ಸ್ ಬರ್ತೈತಿ. ಹ್ಞೂ, ಶುಗರ್ ಇಲ್ರಿ ಅವ್ರಿಗೆ, ಶುಗರ್ ಇದ್ರ ಪಿಟ್ಸ್ ಬರ್ತೈತಿ ಅಂತೇಳಿ ಇದೇ ಹೇಳ್ರಿ. ಅವ್ರಿಗೆ ಶುಗರ್ ಬಿ ಅಲ್ರಿ. ಅಲ್ಲ, ಬೇರೆ ಬೇರೆ ಕಾರಣಗಳಿರ್ತವೆ ಫಿಟ್ಸ್ ಬರಕ್ಕೆ. ಶುಗರ್ ಅಂತ ಒಂದೇ ಕಾರಣ ಅಲ್ಲ. ಶುಗರ್ ಜಾಸ್ತಿ ಆದ್ರೆ ಬರ್ತೈತೆ ಅಂತ ಹೇಳಿದ್ರೆ, ಶುಗರ್ ಕಡಿಮೆ ಆದ್ರೆ ಬರ್ತದೆ ಅಂತ ಹೇಳಿದ್ರೆ, ಅದು ಒಂದು ಕಾರಣ ಫಿಟ್ಸ್ ಬರಕ್ಕೆ. ಬಟ್ ಫಿಟ್ಸ್ ಬರಕ್ಕೆ ಸಾವಿರಾರು ಕಾರಣಗಳಿರ್ತವೆ. ಅದಕ್ಕೆ ಫಸ್ಟ್ ನಾವು ತಲೆ ಸ್ಕ್ಯಾನ್ ಮಾಡಿಸ್ಬೇಕು, ಆಮೇಲೆ ಈಜ್ ಅಂತ ಮಾಡಿಸ್ತಾರೆ, ಅದ್ರ ಪ್ರಕಾರ ಅದು ಟ್ರೀಟ್ಮೆಂಟ್ ಎಲ್ಲ ಇರ್ತದೆ ಅವ್ರಿಗೆ ಹಂಗೆ. ನಮಸ್ಕಾರ ಸರ್. ಧನ್ಯವಾದಗಳು. ಹಲೋ. ಹಲೋ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ತಮ್ಮ ಹೆಸರು? ವಿಜಯಪುರ ತಾಲೂಕು ಸುತ್ತಗುಂಡಿ ಗ್ರಾಮದಿಂದ ವೆಂಕಣ್ಣ ಅಂತ ಮಾತಾಡ್ತಿರೋದು ಸರ್. ಪ್ರಶ್ನೆ ಕೇಳಿ ವೆಂಕಣ್ಣ. ಸರ್, ಇದು ಪಿತ್ತಿಗೆ ಇದಕ್ಕೆ ಏನರ ಸಂಬಂಧ ಇದೆ ಸರ್? ಪಿತ್ತ? ಹ್ಞೂ ಸರ್. ಪಿತ್ತ ಅಂದ್ರೆ ಏನಾಗ್ತದೆ ನಿಮ್ಗೆ? ಸರ್, ನಮ್ಮ ಅಜ್ಜಿಯರಿಗೆ ಈಗ 70 ವಯಸ್ಸು ಸರ್. ಈಗ ಅವ್ರಿಗೆ ಪಿತ್ತ ಆಗ್ತದ ಸರ್, ಮತ್ತ ಎದಿನೂ ಇರ್ತಾರ ಸರ್, ಅದಕ್ಕೆ ಸಂಬಂಧ ಇದೆಯಾ ಕೇಳ್ಬೋದು ಸರ್ ನಮ್ದ? ಹಾ, ಶುಗರ್ ಜಾಸ್ತಿ ಇದ್ರೆ ಕೆಲವೊಂದ್ಸಲ ಪಿತ್ತ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ. ನಾವು ಅದಕ್ಕೆ ಗ್ಯಾಸ್ಟ್ರೋಪ್ಯಾರಸಿಸ್ ಅಂತ ಕರಿತೇವೆ. ಅಂದ್ರೆ ಹೊಟ್ಟೆಯಲ್ಲಿ ಅದು ಮೋಷನ್ ಆಗೋದಿಲ್ಲ ಕರೆಕ್ಟ್. ಹಾ, ಅವಾಗ ಪಿತ್ತ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ. ಅಂದ್ರೆ ತಿಂದಿದ್ದೆಲ್ಲ ಅಲ್ಲೇ ಉಳ್ಕೋತದೆ ಶುಗರ್ ಜಾಸ್ತಿ ಇದ್ರೆ. ಹಾ ಸರ್. ಅದೇ ಕರೆಕ್ಟ್ ಆಗಿ ತಮ್ಮ ಕರುಳಿಗೆ ಹೋಗೋದಿಲ್ಲ, ಅವಾಗ ಪಿತ್ತ ಜಾಸ್ತಿ ಆಗಿ ಎದೆಯೆಲ್ಲ ಉರಿ ಉರಿ ಬರೋ ಚಾನ್ಸಸ್ ಇರ್ತದೆ. ಸೊ ಅದಕ್ಕಾಗಿ ಏನ್ ಮಾಡ್ಬೇಕಂದ್ರೆ ಕರೆಕ್ಟ್ ಆಗಿ ಶುಗರ್ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಕೆಲವೊಂದಿಷ್ಟು ಗುಳಿಗೆಗಳು ಬರ್ತವೆ ಪಿತ್ತ ಎಲ್ಲ ಕಡಿಮೆ ಮಾಡಿದ್ರೆ. ಹಾ, ಶುಗರ್ ಇಲ್ಲ ಅಂದ್ರೆ ಇದು ಬೇರೆ ಸಮಸ್ಯೆನೇ ಇರ್ತದೆ. ಹಂಗಂದ್ರೆ ಸ್ವಲ್ಪ ಬೇರೆ ತರದ ಟ್ರೀಟ್ಮೆಂಟ್ ಇರ್ತದೆ. ಅದಕ್ಕೆ ಟೀ ಕಡಿಮೆ ಕುಡಿಯೋದು, ಖಾರದ ಪದಾರ್ಥ ಕಡಿಮೆ ತಿನ್ಬೇಕು, ಅದಕ್ಕೆ ತಾನೇ ಕಡಿಮೆ ಆಗ್ತದೆ. ಧನ್ಯವಾದ ವೆಂಕಣ್ಣ. ಹಲೋ. ಹಲೋ. ಹಲೋ. ಹಲೋ. ಹಲೋ, ಪ್ರಶ್ನೆ ಕೇಳಿ. ಹಲೋ. ಹಲೋ. ಹಲೋ ಸರ್. ಹಾ, ನಿಮ್ಮ ಹೆಸರೇನು? ಮೀರಾ ಸಾಬ್, ದಸ್ಕಿರ್ ಸಾಬ್ ನದಾತ್ರಿ. ಪ್ರಶ್ನೆ ಕೇಳಿ ಮೀರಾ ಸಾಬ್. ಸರ್, ನಮ್ಮ ಹೆಣ್ಮಕ್ಕಳ್ರಿ ಇದು ಈ ಸಕ್ಕರೆ ರೋಗ ಹೇಳಿದಾರ ಇಲ್ಲಿ ಗಣೇಶ್ ಗುಡಿ ಗೌರ್ಮೆಂಟ್ ರೀ, ಅದ ಗುಳಿಗೆ ತುಂಬ ರಕ್ತ ಹಾಕೋತಾರ ಹೇಳ್ರಿ, ಅದ ಅಂದಾತಲ್ರಿ ಹಂಗ್ರಿ? ಇಲ್ಲ, ಯಾವ ಶುಗರ್ ಖಾಯಿಲೆ ಇದ್ರೆ ಶುಗರ್ ಗುಳಿಗೆ ತಗೊಳ್ಳೋದು ತುಂಬಾ ಮುಖ್ಯ ಆಗ್ತದೆ. ಆಲ್ರೆಡಿ ಹೇಳಿದ್ನಲ್ಲ, ಇವಾಗೆಲ್ಲ ನಿಮ್ಗೆ ನಾರ್ಮಲ್ ಅನಿಸ್ತದೆ, ಏನು ತೊಂದರೆಗಳಾಗೋದಿಲ್ಲ. ಬಟ್ ಶುಗರ್ ಖಾಯಿಲೆ ಅದು ಮುಂದೆ ಹೋದಂಗೆ ಹೋದಂಗೆ ನಿಮ್ಗೆ ನರ್ವಸ್ ಸಮಸ್ಯೆ, ಕಣ್ಣಿನ ಸಮಸ್ಯೆ, ಕಿಡ್ನಿ ಸಮಸ್ಯೆ, ಹಾರ್ಟಿನ ಪ್ರಾಬ್ಲಮ್ ಅದೆಲ್ಲ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ನಿಮ್ಗೆ ಶುಗರ್ ಖಾಯಿಲೆ ಇದ್ರೆ ಶುಗರ್ ಗುಳಿಗೆ ತಗೊಳ್ಳೋದು ತುಂಬಾ ಮುಖ್ಯ ಆಗ್ತದೆ. ತಗೊಳಕ್ಕೆ ಅವ್ರಿಗೆ ಅದು ಹಾಫ್ ತೊಗೊಂಡ್ಮೇಲೆ ನೀವು ಶುಗರ್ ಟೆಸ್ಟ್ ಮಾಡಿಸಿ, ನಾರ್ಮಲ್ ಲೆವೆಲಲ್ಲಿ ಬಂದರೆ ಅಷ್ಟೇ ಕಂಟಿನ್ಯೂ ಮಾಡಿ, ಹಂಗೇನು ಬರಲಿಲ್ಲ ಅಂದರೆ ಮತ್ತೆ ಡೋಸ್ ಜಾಸ್ತಿ ಮಾಡಿ ತೊಗೊಳ್ಳಿ ಅಷ್ಟೆ. ಏನಿಲ್ಲ, ಭಾರ ಅಂದ್ರೆ 2 ಮತ್ತು 3 ml ತಗೊಂತಾರೆ ಅಷ್ಟೇ ಬ್ಲಡ್. ಧನ್ಯವಾದ. ಹಲೋ. ಹಲೋ ರೀ. ಹಾ, ತಮ್ಮ ಹೆಸರು? ನಾವು ಭೀಮರಾಯ್ ಬಜೆ ಅಂತೀರಿ, ತಾಲೂಕು ಬಳಗಾನೂರ್ದಿಂದ ಮಾತಾಡೋದ್ರಿ. ಭೀಮರಾವ್? ಹೌದ್ರಿ ಸರ್. ನೀವು ಒಂದು ಸ್ವಲ್ಪ ರೇಡಿಯೋ ದೂರ ಇಟ್ಟು ಮಾತಾಡಿ. ಹಾ, ಹೌದ್ರಿ. ಹಾ, ಪ್ರಶ್ನೆ ಕೇಳಿ. ಇದು ರೀ, ನಮಗೆ ಶುಗರ್ ಒಟ್ಟು ಚೆಕ್ ಮಾಡ್ಕೊಂಡಿಲ್ರಿ, ನನಗೆ 67 ವರ್ಷ ವಯಸ್ಸು ರೀ. ಹಾ, ಅದಕ್ಕೆ ನಾವು ದಾರಿಯ ನಡೆ ಮುಂದೆ ಬೆವರು ಬರ್ತದ್ರಿ, ಆರು ತಿಂಗಳಿಗೆ ಒಮ್ಮೆ ಅದು ಒಮ್ಮೆ ಚಕ್ರ ಬಂದಂಗೆ ಆಗ್ಲಾಗತ್ತೆ ಕಣ್ಣಲ್ಲೇ. ಅದ್ರ ಸಮಸ್ಯೆ ಅದಕ್ಕೆ ಶುಗರ್ ಚೆಕ್ ಮಾಡ್ಕೊಂಡಿಲ್ರಿ, 67 ವರ್ಷ ವಯಸ್ಸದ, ಇನ್ಕವರಿಗೆ ಏನು ಆಗಿದ್ದಿಲ್ರಿ, ಈಗ ಒಂದ್ಸರಿ ಯಾವಾಗಾರ ಚಕ್ರ ಬಂದಂಗ ಆಗ್ಲಿಕ್ಕತ್ತೀವ್ರಿ. ಶುಗರ್ ಎಷ್ಟಿದೆ ನಿಮ್ದು? ಏನ್ರಿ ಸರ ಶುಗರ್ ಎಷ್ಟಿದೆ? ಶುಗರ್ ಚೆಕ್ ಮಾಡ್ಕೊಂಡಿಲ್ರಿ. ಅಷ್ಟೇನಾ, ಮತ್ತೆ ಹೋಗಿ ಪರೀಕ್ಷೆ ಮಾಡಿಸಿ. ಪರೀಕ್ಷೆ ಮಾಡಿಸಿದ್ರೆ ಅದ್ರ ಗುಳಿಗೆ ಎಷ್ಟು ಪ್ರಮಾಣದಲ್ಲಿ ಯಾವ ಡೋಸ್ ಕೊಡ್ಬೇಕು ಅಂತ ಹೇಳಿ ಡಾಕ್ಟರ್ ಹೇಳ್ತಾರೆ ಅನ್ಸುತ್ತೆ. ಶುಗರ್ ಆಗನಂಗ ಐತ್ರಿ ನಮ್ಗ. ಆಯ್ತಾ? ಅದೇ ಶುಗರ್ ಎಷ್ಟಿದೆ ಕಂಟ್ರೋಲ್ ಇದೆ ನೋಡ್ಕೋಬೇಕು ಫಸ್ಟ್. ನೀವು ಜಾಸ್ತಿ ಇದ್ರು ಆ ತರ ತಲೆ ತಿರುಗೋದು, ಕಾಲು ಸೋತ್ ಬರೋದು ಅದೆಲ್ಲ ಆಗ್ತದೆ. ಹಂಗೇನಾದ್ರೆ ಅದು ಗುಳಿಗೆ ಸ್ವಲ್ಪ ಚೇಂಜ್ ಮಾಡ್ಬೇಕಾಗತ್ತೆ ಅಷ್ಟೇ, ಡೋಸ್ ಎಲ್ಲ. ಹಾ, ಅದು ನರ ಸಮಸ್ಯೆ ಆಗಿರ್ತದೆ, ಅದು ನರ ಶಕ್ತಿ ಬರುವಂತ ಗುಳಿಗೆ ಎಲ್ಲ ಕೊಡ್ತಾರೆ. ಒಂದ್ಸಲ ಡಾಕ್ಟರ್ ಬಂದ್ ಮೀಟ್ ಆಗಿ. ನಮಸ್ಕಾರ. ಧನ್ಯವಾದ. ಹಲೋ. ಹಲೋ ಸರ್. ಹಾ ನಮಸ್ತೆ, ತಮ್ಮ ಹೆಸರು? ನಾನು ರಾಮಣ್ಣ ಹೊನಕೇರಿ ಅಂತ ಹೇಳ್ರಿ, ಸಿಗ್ಲಿ ಅಂತ ರೀ. ಪ್ರಶ್ನೆ ಕೇಳಿ ರಾಮಣ್ಣ. ನಾನು ನನಗೆ ಎರಡು ಕಾಲ್ ರೀ, ನನ್ನ ಶುಗರ್ ಐತ್ರಿ, 75 ವರ್ಷ ರೀ ನನ್ ಮುಗ್ದಾವು, ಶುಗರ್ ಐತ್ರಿ. ಅದಕ್ಕೆ ರೆಗ್ಯುಲರ್ ಟ್ರೀಟ್ಮೆಂಟ್ ತಗೊಂಡ್ರಿ. ಅವ್ರು ಡಾಕ್ಟರ್ ಹೇಳ್ರಿ, ಡಯಾಬೆಟಿಕ್ ನ್ಯೂರೋಪತಿ ಅಂತ. ಹೌದು ಹೌದು, ಅದು ಕಾಂಪ್ಲಿಕೇಟ್, ಅದೊಂದು ದುಷ್ಪರಿಣಾಮ ಅಥವಾ ಕಾಂಪ್ಲಿಕೇಶನ್. ಹ್ಞೂ ರೀ, ಅದು ಎರಡು ಕಾಲ್ ಸೇದಕತ್ ಬಿಡ್ತಾವ್ರಿ, ಎರಡು ಕಾಲ್ ಶಕ್ತಿ ಇಲ್ಲ, ಆಮೇಲೆ ಅಂಗಾಲ್ ಉರಿತಾವ್ರಿ. ಹೌದು ಹೌದು. ಎಷ್ಟು ಅಡ್ಡಾಡಕ ಬರೋದಿಲ್ಲ ನೋಡ್ರಿ. ಹೌದು, ಅದೊಂದು. ನಾ ಏನ್ ಕೇಳ್ತೀನಿ ಅಂದ್ರಿ, ನೀವು ಕಾಲ್ ಹಿಂಗ ವೀಕ್ ಹಾಕೊಂತ ಹೋಗ್ತಾವೋ, ಹುಣ್ಣ ಆದ್ರೆ ಮಾಯೋದಿಲ್ಲ ಅಂತಂದ್ರೆ ಅವ್ರು, ಹುಣ್ಣ ಆದಂಗ ನೋಡ್ಕೊಂಡಿನಿ, ತಾನಲ್ಲಿ ಹುಣ್ಣಾಕತ್ತ ಏನೋ, ಈ ಪ್ರಶ್ನೆ ನನಗೆ. ಅದು ಒಂದು ಆಕ್ಚುಲಿ ಸೈಡ್ ಎಫೆಕ್ಟ್ ಅದು ಡಯಾಬಿಟಿಸ್ದು. ನೀವು ಏನ್ ಮಾಡ್ಬೇಕಂದ್ರೆ ಡೈಲಿ ನಿಮ್ ಕಾಲ್ನ ಪರೀಕ್ಷೆ ಮಾಡ್ಕೋತಿರ್ಬೇಕು, ಏನಾದ್ರೂ ಕಟ್ಸ್ ಆಗಿದೆ ಮಾಡ್ಕೋಬೇಕು. ಅಡ್ಡಾಡಿದ್ರೆ ತ್ರಾಸ ಆಗತ್ರಿ. ಹಾ, ಅಡ್ಡಾಡಿದ್ರೆ ಅದು ಕಾಟನ್ ಮೇಲೆ ಅಥವಾ ಹತ್ತಿ ಮೇಲೆ ನಡೆದಂಗ ಆಗ್ತದೆ, ಯಾಕಂದ್ರೆ ಸ್ಪರ್ಶ ಸರಿಯಾಗಿ ಇರೋದಿಲ್ಲ, ಸ್ಪರ್ಶ ಜ್ಞಾನ ಅದಕ್ಕೆ. ಸೊ ಏನ್ ಮಾಡ್ಬೇಕಂದ್ರೆ ಶುಗರ್ನ ತುಂಬಾ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು, ಸ್ಟ್ರಿಕ್ಟ್ ಕಂಟ್ರೋಲ್ ಅಂತಾರೆ ಶುಗರ್ನ. ಆಮೇಲೆ ನರಕ್ ಶಕ್ತಿ ಬರುವಂತ ಇಂಜೆಕ್ಷನ್ಸ್ ಅಥವಾ ಗುಳಿಗೆ ಕೊಡ್ತಾರೆ, ಮತ್ತೆ ನೀವು ನ್ಯೂರಾಲಜಿಸ್ಟ್ ಅಥವಾ ನಮ್ಮ ಹತ್ರ ಡಾಕ್ಟರ್ ಹತ್ರ ಬಂದ್ರೆ ಕೊಡ್ತಾರೆ ಅದೊಂದು. ಆಮೇಲೆ ಪದೇ ಪದೇ ನೀವು ಕಾಲ್ನ ಟೆಸ್ಟ್ ಮಾಡ್ಕೋತಿರ್ಬೇಕು. ಆಮೇಲೆ ಏನಂದ್ರೆ ವ್ಯಾಯಾಮನು ಪದೇ ಪದೇ ಮಾಡ್ತಾ ಇರಬೇಕು. ಹಂಗೆ ಅಲ್ಲ, ಸ್ಪರ್ಶ ಜ್ಞಾನ ಕಡಿಮೆ ಆಗಿದೆ ಅಂತ ಹಂಗೇನು ಮನೆಯಲ್ಲೇ ಕುತ್ಕೋಬಾರ್ದು, ಸ್ವಲ್ಪ ವಾಕಿಂಗ್ ಆದ್ರೂ ಮಾಡ್ಕೋಬೇಕು. ಸಾಕ್ಸ್ ಹಾಕೋಬೇಕು, ಕರೆಕ್ಟ್ ಆಗೋದಿಲ್ಲ, ನೀವು ನೋಡ್ಕೋತಿರ್ಬೇಕು ಡೈಲಿ, ಯಾಕಂದ್ರೆ ಸ್ಪರ್ಶ ಜ್ಞಾನ ಅಷ್ಟು ಕರೆಕ್ಟ್ ಆಗಿ ಇರೋದಿಲ್ಲ, ಹಿಂಗಾಗಿ ನೀವು ಕಾಲ್ನ ಪದೇ ಪದೇ ಚೆಕ್ ಮಾಡ್ಕೋತಿರ್ಬೇಕು, ಡೈಲಿ ಒಂದ್ ಸಲ ಮಾಡ್ಕೋಬೇಕು. ಸ್ಪರ್ಶ ಜ್ಞಾನ ಪೂರ ಹೋಗಿಲ್ರಿ, ಇನ್ನೂ ಹೋಗಿಲ್ಲ ಹಂಗಾಲ್ದ ಅವಾಗ. ಹಂಗಿದೆ ಅಂದ್ರೆ ಇನ್ನು ನರಗಳು ಇನ್ನೂ ಶಕ್ತಿಯುತವಾಗಿದಾವ ಅಂತ ಅಷ್ಟೇ. ಓಕೆ, ಧನ್ಯವಾದ ರಾಮಣ್ಣ ಅವರೇ. ಈಗ ನಂದು ಒಂದು ಪ್ರಶ್ನೆ, ಕೆಲವೊಂದು ಜನ ಮಾತಾಡ್ತಾ ಇರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರುತ್ತೆ, ಮಧುಮೇಹ ಅನ್ನೋದು ಒಂಥರ ಭ್ರಮೆ, ಅದು ಅದರಲ್ಲಿ ಏನೂ ಇಲ್ಲ ಹಿಂಗೆಲ್ಲನೂ ಅಂತಿರ್ತಾರೆ, ಇದಕ್ಕೆ ಡಾಕ್ಟ್ರಾಗಿ ಏನು ಹೇಳ್ತೀರಿ? ಇಲ್ಲ, ಮಧುಮೇಹ ಇರೋದು ನಿಜ ಆ್ಯಕ್ಚುಲಿ, ಯಾಕಂದರೆ ನಾವು ಡೈಲಿ 100 ಪೇಷೆಂಟನ್ನು ನೋಡ್ತೀವಿ, ಶುಗರು 200-300 ಬರ್ತಾರೆ. ಇದು ಟೈಪ್ 2 ಡಯಾಬಿಟೀಸ್ ಅಂತೀವಲ್ಲ, ಕೆಲವೊಂದ್ಸಲ ಅವ್ರಿಗೆ ಗೊತ್ತಿರೋದಿಲ್ಲ ಶುಗರ್ ಇದೆ ಅಂತ, ಅವರು ಡೈರೆಕ್ಟಾಗಿ ಹಾಸ್ಪಿಟ್ಲ್ ಬಂದಾಗ ಕೆಲವೊಂದು ಕಾಂಪ್ಲಿಕೇಶನ್ಸ್ ಆಗಿ ಬರ್ತಾರೆ, ಅಂದರೆ ಗಾಯ ವಾಸಿ ಆಗದಿರೋ ಥರ, ಕಣ್ಣಿಂದ ಪೂರ ದೃಷ್ಟಿ ಕಳ್ಕೊಂಡು ಬಂದವರಿದ್ದಾರೆ, ಕೆಲವೊಂದ್ಸಲ ಹಾರ್ಟ್ ಅಟ್ಯಾಕ್ ಬಂದಾಗಿದೆ, ಅವಾಗ ಶುಗರ್ ಟೆಸ್ಟ್ ಮಾಡಿದಾಗ ಶುಗರ್ 500-600 ಹಾಗೆಲ್ಲ ಇರ್ತದೆ. ಹಿಂಗಾಗಿ ಏನು ಹೇಳ್ತೀವಿ ನಾವು, ಶುಗರ್ ಒಂದು ಇದು ಪ್ರಮುಖವಾದ ಕಾರಣ ಇವೆಲ್ಲ ಆಗೋದಕ್ಕೆ, ಪ್ಯಾರಾಲೈಸಿಸ್ ಆಗೋದಕ್ಕೆ, ಹಾರ್ಟ್ ಪ್ರಾಬ್ಲಮ್ ಆಗೋದಕ್ಕೆ, ಅಥವಾ ಗಾಯ ಆಗೋದಕ್ಕೆ, ವಾಸಿ ಆಗದಕ್ಕೆ, ಗ್ಯಾಂಗ್ರೀನ್ ಆಗೋದಕ್ಕೆ. ಸೊ ಮಧುಮೇಹ ಅನ್ನೋದು ಮಿಥ್ಯ ಅಲ್ಲ, ಅದು ನಿಜ ಆ್ಯಕ್ಚುಲಿ. ಎಲ್ಲರೂ ಮಧುಮೇಹದ ಟೆಸ್ಟ್ ಮಾಡಿಸ್ಕೊಳ್ಬೇಕು ಕಂಪಲ್ಸರಿ, 45 ವರ್ಷ ಆದಮೇಲೆ ಮಧುಮೇಹ ಇಲ್ಲ. ಓಕೆ, ಇದುವರೆಗೆ SDM ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಕೇಳುಗರೆ, ಇವತ್ತಿನ ವಿಷಯ ಏನಾಗಿತ್ತು ಅಂದರೆ ಮಧುಮೇಹ ಹಾಗೂ ಅದರಿಂದ ಉಂಟಾಗುವ ದುಷ್ಪರಿಣಾಮಗಳು ಮತ್ತು ಚಿಕಿತ್ಸೆ ಅಂತ. ಈ ಮಂಗಳವಾರ ಕಾರ್ಯಕ್ರಮ ನೀಡಿದವರು ಅಂದರೆ ಇವತ್ತು ಕಾರ್ಯಕ್ರಮವನ್ನು ನೀಡಿದವರು, ನಮ್ಮ ಕೇಳುಗರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟವರು ಡಾಕ್ಟರ್ ಮೃತ್ಯುಂಜಯ್ ಹಿರೇಗೌಡರ್ ಅವರು. ಇವರು ವಾರದ ಯಾವ ದಿನದಲ್ಲಿ ಲಭ್ಯ ಇರ್ತಾರೆ SDM ಆಸ್ಪತ್ರೆಯಲ್ಲಿ ಅಂತೇಳಿ ಅಂದರೆ ಶುಕ್ರವಾರ ಇರ್ತಾರೆ. ದೂರವಾಣಿ ಸಂಖ್ಯೆ 247-7850 STD code 0836. ಆಸ್ಪತ್ರೆಯ ಯಾವುದೇ ವಿಚಾರಣೆ ಮಾಡಬೇಕಾಯಿತು ಅಂದರೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆ ಈ ರೀತಿ ಇದ್ದಾವೆ, 247-7777. ಇನ್ನೊಂದು 23210000. ಇನ್ನೊಂದು ಸಂಖ್ಯೆ 7187000. ಎಸ್ ಟಿ ಡಿ ಕೋಡ್ 0836. ಈ ವಾರದ ಬಹುಮಾನ ಪ್ರಶ್ನೆ ಏನಂತೇಳಂದರೆ, ಮಧುಮೇಹ ಅಪೇಕ್ಷಣಾ ಪರೀಕ್ಷೆ ಅಂದರೆ ಸ್ಕ್ರೀನಿಂಗ್ ಟೆಸ್ಟ್ ಅಂತೀವಲ್ಲ, ಯಾವ ತರಹದ ಜನರಲ್ಲಿ ಮಾಡಿಸ್ಬೇಕು? ಪ್ರಶ್ನೆ ಇನ್ನೊಂದ್ಸಲ ಹೇಳ್ತೀನಿ. ಮಧುಮೇಹ ಅಪೇಕ್ಷಣಾ ಪರೀಕ್ಷೆ ಅಂದರೆ ಸ್ಕ್ರೀನಿಂಗ್ ಟೆಸ್ಟ್ ಯಾವ ತರಹದ ಜನರಲ್ಲಿ ಮಾಡಿಸ್ಬೇಕು ಅನ್ನುವಂಥದ್ದು. ಈ ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಕಳುಹಿಸುವವರು ಸಂಪೂರ್ಣ ವಿಳಾಸದೊಂದಿಗೆ ಈಗ ಹೇಳುವ ವಿಳಾಸಕ್ಕೆ ಕಳಿಸಿಕೊಡಬೇಕು. ಪ್ರಾಂಶುಪಾಲರು SDM ವೈದ್ಯಕೀಯ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ 580009. ಕಾರ್ಯಕ್ರಮದ ನಂತರ 10 ದಿನದೊಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗುತ್ತೆ. ಹಾಗೆಯೇ ದಿನಾಂಕ 4/4/2023 ನಾವೊಂದು ಪ್ರಶ್ನೆ ಕೇಳಿದ್ವಿ. ಆ ಪ್ರಶ್ನೆ ಈ ರೀತಿ ಇತ್ತು: ಸೊಲಿನತೆ ಹೊಂದಿರುವ ವ್ಯಕ್ತಿಯು ಪಿಂಚಣಿಗೆ ಅರ್ಹರೇ ಅನ್ನುವಂಥದ್ದು. ಸರಿಯಾದ ಉತ್ತರ ಹೌದು, ಸೊಲಿನತೆ ಹೊಂದಿರುವ ವ್ಯಕ್ತಿಯು ಪಿಂಚಣಿಗೆ ಅರ್ಹರಿದ್ದು ಮಾಸಿಕ 1400 ರೂಪಾಯಿ ಪಿಂಚಣಿಯನ್ನು ಪಡಿತಾರೆ. ಬಹುಮಾನ ಗಳಿಸಿದವರು ಯಾರಂದರೆ ಶ್ರೀ ಬಸವರಾಜ್ ಬಿಜಿಕಲ್, ಪ್ಲಾಟ್ ನಂಬರ್ 13, ಸಾಧವ ನಗರ ಎಸ್ಟೇಟ್, ಕೃಷಿ ವಿಶ್ವವಿದ್ಯಾಲಯದ ಮುಂಭಾಗ, ಧಾರವಾಡ. ಶ್ರೀ ಬಸವರಾಜ್ ಅವರಿಗೆ ಅಭಿನಂದನೆಗಳು. ನಿಮಗೆ 1 ವಾರದೊಳಗೆ ಮನಿ ಆರ್ಡರ್ ಮೂಲಕ ಬಹುಮಾನವನ್ನು ಕಳಿಸಲಾಗುತ್ತೆ. ಮುಂದಿನ ಮಂಗಳವಾರ ಯಾವ ವಿಷಯ ಅಂದರೆ DNA ದಿನದ ಪ್ರಾಮುಖ್ಯತೆ, ಅದರಲ್ಲಿ ಭಾಗವಹಿಸಿ ನಿಮಗೆ ಉತ್ತರ ಕೊಡುವ ಡಾಕ್ಟರ್ ರೇಣುಕಾರಾಧ್ಯ KMಠ್. ಇದುವರೆಗೆ ಡಾಕ್ಟರ್ ಮೃತ್ಯುಜಯ ಹಿರೇಗೌಡರು ನಮ್ಮ ಕೇಳುಗರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರು ಮತ್ತು ಮಧುಮೇಹ ಕುರಿತು ಅನೇಕ ಮಾಹಿತಿಯನ್ನು ಹಂಚಿಕೊಂಡರು. ಸಮೃದ್ಧವಾಗಿಯೇ ಇತ್ತು. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿಮಗೆ ಮತ್ತು ಕೇಳುಗರಿಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ಎಸ್ಟಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಭಾಗವಹಿಸಿದ ತಜ್ಞ ವೈದ್ಯರು ಡಾಕ್ಟರ್ ಮೃತ್ಯುಂಜಯ ಹಿರೇಗೌಡರ್. ಕಾರ್ಯಕ್ರಮ ನಡೆಸಿಕೊಟ್ಟವರು HB ರಾಮಡಗಿ. ತಾಂತ್ರಿಕ ಸಹಕಾರ ಸುಬ್ಬಯ್ಯ, ವಿಶಾಲಾಕ್ಷಿ ಗುಮಾಸ್ತೆ ಹಾಗೂ ಚಂದ್ರಕಾಂತ್ ನೇಕಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ DVೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಸಮಾಜದ ಎಲ್ಲರ ಸೇವೆಯಲ್ಲಿ SDM ಆಸ್ಪತ್ರೆ. ಈಗ ಸೂಪರ್ ಸ್ಪೆಷಾಲಿಟಿ ಸೇವೆಗಳಿಗಾಗಿ ಮಂಜುಶ್ರೀ ಬ್ಲಾಕ್, ಸ್ವರೂಪ ಶಸ್ತ್ರಚಿಕಿತ್ಸೆ ಹಾಗೂ ಪುನರ್ರಚನಾ ಶಸ್ತ್ರಚಿಕಿತ್ಸಾ ವಿಭಾಗ, ನರಗಳ ಶಸ್ತ್ರಚಿಕಿತ್ಸಾ ವಿಭಾಗ, ನರರೋಗ ಚಿಕಿತ್ಸಾ ವಿಭಾಗ, ಮೂತ್ರಜನಕಾಂಗ ಶಸ್ತ್ರಚಿಕಿತ್ಸಾ ವಿಭಾಗ, ಮುಂದುವರೆದ ಮೂಳೆ ಚಿಕಿತ್ಸಾ ವಿಭಾಗ, ಹೃದಯ ರೋಗ ಚಿಕಿತ್ಸಾ ವಿಭಾಗ, ಹೃದಯ ಮತ್ತು ಎದೆಗೂಡಿನ ಶಸ್ತ್ರಚಿಕಿತ್ಸಾ ವಿಭಾಗ, ಮೂತ್ರಜನಕಾಂಗ ಚಿಕಿತ್ಸಾ ವಿಭಾಗ, ಜೀರ್ಣಾಂಗ ಚಿಕಿತ್ಸಾ ವಿಭಾಗ, ಮಕ್ಕಳ ಶಸ್ತ್ರಚಿಕಿತ್ಸಾ ವಿಭಾಗ, ಅರ್ಬುದ ರೋಗ ಚಿಕಿತ್ಸಾ ವಿಭಾಗ, ಸಂಧಿವಾತ ಚಿಕಿತ್ಸಾ ವಿಭಾಗ, ಎಂಡೋಕ್ರೈನಾಲಜಿ ವಿಭಾಗ, ರಕ್ತದ ಅರ್ಬುದ ವಿಭಾಗ, ಸಂತಾನಹೀನತೆ ಚಿಕಿತ್ಸೆ, ಹುಬ್ಬಳ್ಳಿಯ ವಿದ್ಯಾನಗರದಲ್ಲಿ SDM ಪಾಲಿಕ್ಲಿನಿಕ್. ಅತ್ಯಾಧುನಿಕ ತಂತ್ರಜ್ಞಾನ, ಅವಿರತ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಈಗ ಪೇಟೆ ಧಾರಣೆ ಪ್ರತಿ ಕ್ವಿಂಟಾಲಿಗೆ. ಹುಬ್ಬಳ್ಳಿ ಮಾರುಕಟ್ಟೆ ಕಡಲೆಕಾಳು 4,110 ರಿಂದ 4,929, ಉದ್ದಿನಕಾಳು 4,569, ಹೆಸರುಕಾಳು 6,001 ರೂಪಾಯಿಗಳು, ಹುರುಳಿಕಾಳು 5,451, ಜೋಳ 2,511 ರಿಂದ 4,086, ಈರುಳ್ಳಿ 250 ರಿಂದ 1,100, ಆಲೂಗಡ್ಡೆ 1000 ರಿಂದ 1400 ರೂಪಾಯಿಗಳು. ಗದಗ ಮಾರುಕಟ್ಟೆ ಸೋಯಾಬೀನ್ 4069 ರಿಂದ 4324. ಸೂರ್ಯಕಾಂತಿ 4669 ರಿಂದ 4889. ತೊಗರಿ 2009 ರಿಂದ 5414. ಗೋಧಿ 2115 ರಿಂದ 5619. ಕಡಲೆಕಾಳು 3227 ರಿಂದ 5027. ಉದ್ದಿನಕಾಳು 5215 ರಿಂದ 5744. ಅಲಸಂದೆ